ನನಗೆ ಸಿಕ್ಕಿಲ್ಲ. ಅದೇ ನನಗೆ ಈ ಜೀವವನ್ನು ಉಳಿಸುತ್ತೆ. ಇಷ್ಟರವರೆಗೆ ನನ್ನ ಜೀವಾವಧಿ ಜಾಸ್ತಿ ಮಾಡಿರೋದೇ ಆ ಸಂತೋಷ. 8 ದಶಕಗಳ ಸೇವೆ ನಿಮ್ದು. ಸೇವೆ ನಿರಂತರವಾಗಿ ರೈತರ ಸಂಪರ್ಕದಲ್ಲಿದ್ದೀರಿ ನೀವು. ಕರೆಕ್ಟ್. ರಾಜ್ಯದ ಬೇರೆ ಬೇರೆ ಕೃಷಿಕರ ಜಮೀನನ್ನ ನೋಡಿದ್ರಿ, ಸಂಪರ್ಕದಲ್ಲಿ ಇದ್ದಂಥವ್ರು, ಅವ್ರನ್ನೆಲ್ಲ ನೋಡಿದಾಗ ನಿಮ್ಗೆ ಏನಿಸ್ತದೆ? ನಮ್ಮ ದೇಶದೊಳಗೆ ಇಂತಹ ಒಂದು ದೊಡ್ಡ ಆಸ್ತಿಯನ್ನು ಮಾಡುವಂತ ರೈತರ ಕಾರ್ಯಗಳು, ಅವ್ರು ಯಾವೇ ಒಂದು ವಿಶ್ವವಿದ್ಯಾಲಯದ ವಿಜ್ಞಾನಿಗಳಿಗೆ ಮಾಡ್ಲಿಕ್ಕೆ ಆಗಿಲ್ಲ ಅಂತ ನನಗನ್ಸ್ತದೆ. ನಾನಾದ್ರೂ ಒಬ್ಬ ವಿಜ್ಞಾನಿ, ಆದ್ರೆ ನನ್ನ ಒಂದು ವಿಜ್ಞಾನದ ಅವಧಿ ಲ್ಯಾಬೊರೇಟರಿ ಒಳಗೆ ಇರ್ತದೆ. ಲ್ಯಾಂಡಿನೊಳಗೆ ಹೋಗುವಾಗ ಆ ಅನುಭವ ನಮ್ಗೆ ಸಿಗುವುದಿಲ್ಲ. ಅವರು ಬೆಳೆದಷ್ಟು ಬೆಳೆಯನ್ನು ನಮ್ಮ ಕೃಷಿ ವಿಶ್ವವಿದ್ಯಾಲಯದ ಯಾವುದೇ ಒಂದು ಬ್ಲಾಕ್ನಲ್ಲಿ ನಾವು ಬೆಳೆದಿಲ್ಲ. ನಾನು ಹೇಳ್ತಾ ಇರೋದು ಇಷ್ಟೇ, ಬೆಳೀಲಿಕ್ಕೆ ಸಾಧ್ಯ ಅಂತಂದ್ರೆ ಭೂಮಿಯ ಫಲವತ್ತತೆಯನ್ನು ಹೆಚ್ಚಿಸೋದು, ಬೆಳೆ ಉತ್ಪಾದನೆ ಹೆಚ್ಚಿಸೋದು, ಇವೆರಡೂ ಒಂದಕ್ಕೊಂದು ನಡೀತಂತ ಒಂದು ಕ್ರಿಯೆ. ಅದು ಫರ್ಟಿಲಿಟಿ ಸ್ಟೇಟಸ್ ಅಂಡ್ ಪ್ರೊಡಕ್ಟಿವಿಟಿ ಸ್ಟೇಟಸ್ಗಳು, ಇವನ್ನ ಮಾಡುವಲ್ಲಿ ಎರಡೂ ಕ್ರಮಗಳನ್ನು ಮಾಡುವಂತವರು ನಮ್ಮ ದೇಶದ ರೈತರು. ಕೃಷಿ ವಿಶ್ವವಿದ್ಯಾಲಯದೊಳಗೆ ಏನಾಗ್ತದೆ, ನಾವು ಫರ್ಟಿಲಿಟಿ ಇನ್ಕ್ರೀಸ್ ಮಾಡಿದ್ರು ಕೂಡ ಪ್ರೊಡಕ್ಟಿವಿಟಿ ಇನ್ಕ್ರೀಸ್ ಆಗಿಲ್ಲ. ಕಾರಣ ಹೇಳ್ತೀನಿ. ನಾನು ಕೃಷಿ ವಿಶ್ವವಿದ್ಯಾಲಯದ ಡಾಕ್ಟರ್ ಅರ್ಕೇರಿ ಅವರು, ಡಾಕ್ಟರ್ ಎಸ್ ವಿ ಪಾಟೀಲ್ ಜೊತೆಗೆ 1171 ಎಕರೆ ಭೂಮಿಯನ್ನ ಧಾರವಾಡ ಕೃಷಿ ಮಹಾವಿದ್ಯಾಲಯ ಇರುವಾಗ ಆ ಭೂಮಿಯ ವಿವಿಧ ಗುಣಗಳನ್ನು ನಾವು ಮೊದಲು ಕಾಣಲಿಕ್ಕೆ ಪ್ರಯತ್ನ ಮಾಡಿದ್ವಿ. ಅಂದ್ರೆ ವಿದ್ಯಾರ್ಥಿಗಳಿಗೆ ನಾವು ಒಂದು ಅಧ್ಯಯನ ಮಾಡಿಸುವಾಗ ಯಾವ ರೀತಿಯಿಂದ ಅವರು ಅಧ್ಯಯನವನ್ನು ಮಾಡಬೇಕು ಅಂತ, ಇದನ್ನೇನು ತೋರಿಸೋದು, ಎ ಬ್ಲಾಕ್ ಅಂದ್ರೆ ಯಾವುದು, ಬಿ ಬ್ಲಾಕ್ ಅಂದ್ರೆ ಯಾವುದು, ಸಿ ಬ್ಲಾಕ್ ಅಂದ್ರೆ ಯಾವುದು, ಡಿ ಬ್ಲಾಕ್ ಅಂದ್ರೆ ಯಾವುದು, ಆಯವರಿಗೆ ಅಂದ್ರೆ ಅಲ್ಲಿ ಎಲ್ಲಾ ನಮೂನೆ ಭೂಮಿಯ ಗುಣಧರ್ಮಗಳಿರುವಂತ ಪ್ರದೇಶದೊಳಗೆ ಕಾಲೇಜನ್ನು ಮಾಡಿದ್ದು. ಅದನ್ನು ಮಾಡಿದಂತ ಒಂದು ಕ್ರಿಯೆಯನ್ನು ನಾನು ನೋಡುವಾಗ ಡಾಕ್ಟರ್ ಎಸ್ ಡಬ್ಲ್ಯೂ ಮೆಣಸಿನಕಾಯಿ ಅಂತ ಅನ್ನೋರು ಪುಣದಾಗಿದ್ರು, ಇಂಗ್ಲೆಂಡ್ ನಿಂದ ಬಂದ್ಮೇಲೆ ಅವರ ಪ್ರಥಮ ವಿದ್ಯಾರ್ಥಿ ನಾನು, ಡಾಕ್ಟರ್ ಎಸ್ ಡಬ್ಲ್ಯೂ ಮೆಣಸಿನಕಾಯಿ. ಈ ಗುಣಧರ್ಮಗಳಿರುವಂತಹ ಒಂದು ಪ್ರದೇಶದೊಳಗೇನೆ ಕಾಲೇಜ್ ಆಗ್ಬೇಕು ಅಂತ ಅನ್ನೋದನ್ನು ಮಾಡಿದವರು ಡಾಕ್ಟರ್ ಎಸ್ ಡಬ್ಲ್ಯೂ ಮೆಣಸಿನಕಾಯಿ ಅವರು. ಅದನ್ನ ನೋಡ್ರಿ, ಯಾವ್ದು ಭೂಮಿ ಸವಿ ಐತಿ ಅಂತ ಆ ಭೂಮಿಯನ್ನು ಕೊಂಡು ಅಲ್ಲಿ ಕಾಲೇಜ್ ಮಾಡಿದ್ರೆ ಈಗ ಏನ್ ನಡೆದ ಹಂಗಾಗ್ತಿತ್ತು. ಬಟ್ ಇಲ್ಲಿ ನಾವು ಅದನ್ನ ನೋಡುವಾಗ ಎ ಬ್ಲಾಕ್ ನೊಳಗ ಡೀಪ್ ಬ್ಲಾಕ್ ಸಾಯಿಲ್ಸ್ ವಿತ್ ಹೈ ಕ್ಲೇ ಕಂಟೆಂಟ್, ಬಿ ಬ್ಲಾಕ್ ನೊಳಗ ಮತ್ತೆ ಹೋದಾಗ ಅಲ್ಲಿ ಸ್ವಲ್ಪ ಪ್ರೊಡಕ್ಟಿವಿಟಿ ಸ್ವಲ್ಪ ಕಡಿಮೆ ಆಗ್ತದೆ. ಸಿ ಬ್ಲಾಕ್ ನ್ಯಾಗ ಹೋದಾಗ ಮತ್ತು ರೆಡ್ ಸಾಯಿಲ್ ಮಿಕ್ಸ್ಡ್ ಬ್ಲಾಕ್ ಸಾಯಿಲ್ ಬರ್ತದೆ. ಒಂದೇ 1171 ಎಕರೆ ಇಷ್ಟೊಂದು ಗುಣಧರ್ಮಗಳಿರುವ ಭೂಮಿಯನ್ನು ಕಂಡು ಹಿಡಿದಿದ್ದು, ಮತ್ತೆ ಅದರೊಳಗೆ ಯಾವ ಬೆಳೆಗಳನ್ನ ಯಾವ ಭೂಮಿಯೊಳಗೆ ಬೆಳೆದ್ರೆ ಸೂಕ್ತ ಆಗ್ತದೆ ಅಂತ ಅನ್ನೋದು ಕಾಣುವಂತದನ್ನ ವಿದ್ಯಾರ್ಥಿಗಳಿಗೆ ಗಮನಕ್ಕೆ ತಂದು ವಿದ್ಯಾರ್ಥಿಗಳು ಅದನ್ನು ಕಲಿಬೇಕು. ಮತ್ತ ವಿವಿಧ 16 ಗುಣಧರ್ಮಗಳ ಭೂಮಿಯನ್ನು ನಾವು ದೇಶದಲ್ಲಿ ಕಾಣ್ತೀವಿ. ಅದರೊಳಗೆ ನಮ್ಮಲ್ಲಿ 7 ಗುಣಧರ್ಮಗಳಿರುವಂತದ್ದು ಕಾಲೇಜಿನಲ್ಲಿ ಇದ್ದಾಗ ನಾವು ಅದರ ಸದುಪಯೋಗ ಮಾಡಿಕೊಂಡ್ವಿ. ಈಗ ಕಾರವಾರದ ಲ್ಯಾಟ್ರೆಟಿಕ್ ಸಾಯಿಲ್ಸ್ ಅಂತ, ಆ ಲ್ಯಾಟ್ರೆಟಿಕ್ ಸಾಯಿಲ್ಸ್ ಕೆಲವೊಂದು ಅಂಶಗಳು ನಮ್ಮ ಜಿ ಬ್ಲಾಕ್ ನೊಳಗೆ ನಾವು ಕಾಣ್ತೀವಿ, ಅಂದ್ರೆ ಅಲ್ಲಿ ಭತ್ತ ಬೆಳಿಬೇಕು ಅಂತ. ಮೂಲತಃ ನೀವು ಬೇಸಾಯ ಶಾಸ್ತ್ರಜ್ಞರು, ಅಗ್ರೋನಮಿಸ್ಟ್. ಕೃಷಿಯಲ್ಲಿ ಗುಡ್ ಅಗ್ರಿಕಲ್ಚರ್ ಪ್ರಾಕ್ಟೀಸ್ ಅಂತಿದೆ, ಗ್ಯಾಪ್ ಅಂತದ್ದು ಏನು, ಅದರ ಏನಿದ್ರ ಮಹತ್ವ? ಈಗ ಅಧಿಕ ಇಳುವರಿ ಬೆಳೆಯುವಂತ ತಳಿಗಳನ್ನು ಮೊಟ್ಟ ಮೊದಲು ಗುರುತಿಸುವಂತದ್ದು ಒಬ್ಬ ಬೇಸಾಯ ತಜ್ಞನ ಕೆಲಸ. ಈಗ ತಳಿ ತಜ್ಞ ಒಂದು ತಳಿಯನ್ನು ಕೊಡ್ತಾನ, ತಳಿ ತಜ್ಞರು ತಳಿಗಳನ್ನು ಕೊಟ್ಟಾಗ ನಾವು ತಳಿಗಳ ಅಧ್ಯಯನದೊಳಗೆ ನಾವು ತೊಡಗ್ತೀವಿ. ಎಲ್ಲಾ ಹಿಂದಿನ ತಳಿಗಳು, ಹಿಂದಿನ ತಳಿಗಳು, ಈಗ ಮುಂಬರುವ ತಳಿಗಳು, ಈ 3 ತಳಿಗಳದ ಅಧ್ಯಯನ ನಡೆದಾಗ ಅದನ್ನ ವರ್ಷ ಎಲ್ಲ ನಾವು ಪ್ರತಿ 3 ವರ್ಷ ಸತತ ಆ ತಳಿಗಳ ಅಧ್ಯಯನ ಮಾಡಿಕೊಂಡು ಈ ತಳಿ ನಮ್ಮ ಬೇಸಾಯ ಪದ್ಧತಿಗೆ ಸೂಟ್ ಆಗಲಿ, ನಾವು ಬೇಸಾಯ ಪದ್ಧತಿಗಳನ್ನು ನಾವು ಅಲ್ಲಿ ಅಭಿವೃದ್ಧಿಪಡಿಸ್ತಾ ಇದೀವಿ. ಅದರಿಂದ ಧಾರವಾಡ ಕೃಷಿ ವಿಶ್ವವಿದ್ಯಾಲಯ ಇರುವಂತಹ ಎಲ್ಲಾ ನಮೂನೆಯ ಮಣ್ಣಿನೊಳಗೆ ಆಯಾ ಮಣ್ಣಿನಲ್ಲಿ ಬೇಕಾಗಿರುವಂತಹ ಬೆಳೆಗಳನ್ನು ಬೆಳೆದಾಗ ನಾವು ಆ ತಳಿಯ ಅಭಿವೃದ್ಧಿಯನ್ನು ಉಪಯೋಗ ಮಾಡಿಕೊಂಡು ಒಳ್ಳೆ ಇಳುವರಿ ತೆಗೆಯುವಂತದನ್ನು ನಾವು ಮಾಡಿ ತೋರಿಸ್ತೀವಿ. ಅದೇ ನಮ್ಮ ಒಂದು ಕೃಷಿ ಮೇಳದ ಗುಟ್ಟು. ಯಾಕಂದ್ರೆ ಇಡೀ ದೇಶದೊಳಗ ಕೃಷಿ ಮೇಳ ಅಂತ ಅನ್ನೋದು ಆರಂಭ ಮಾಡಿದ್ದೆ ಧಾರವಾಡ ಕೃಷಿ ವಿಶ್ವವಿದ್ಯಾಲಯ. ಧಾರವಾಡ ಕೃಷಿ ವಿಶ್ವವಿದ್ಯಾಲಯದಲ್ಲಿ ಡಾಕ್ಟರ್ ಅರ್ಕೇರಿ ಅವರು, ಡಾಕ್ಟರ್ ಎಸ್ ವಿ ಪಾಟೀಲ್ ಅವರನ್ನು ಬೇಸಾಯ ಶಾಸ್ತ್ರದ ಪ್ರಾಧ್ಯಾಪಕರಿದ್ದಾಗ ಅವರಿಬ್ಬರದು ಈ ಮುಂದಾಲೋಚನೆ ಏನಿತ್ತು, ರೈತರಿಗೆ ನಾವು ಮಾಡಿದ್ದನ್ನ ಪ್ರದರ್ಶಿಸಬೇಕು, ತೋರಿಸಬೇಕು, ರೈತರು ಇದನ್ನ ಉಪಯೋಗ ಮಾಡಿಕೊಂಡು ಪ್ರಾತ್ಯಕ್ಷಿಕೆಗಳನ್ನು ಮಾಡುವಂತದ್ದು, ಎಲ್ಲರಿಗೂ ಮುಂದೆ ಅದು ಇಳುವರಿ ಎನ್ನುವುದು ಆ ಬೆಳೆ ಇಳುವರಿ ರೈತರಿಗೆ ತಲುಪಬೇಕು ಅನ್ನುವಂತ ಉದ್ದೇಶದಿಂದ ಈ ಒಂದು ಧಾರವಾಡ ಕೃಷಿ ಮೇಳ ಸೆಪ್ಟೆಂಬರ್ ಅಂದ್ರೆ ಇದೇ ತಿಂಗಳು 13-16 ನಡೆಯಲಿದೆ. ಇದರ ಘೋಷವಾಕ್ಯ ಪೌಷ್ಟಿಕ ಆಹಾರ ಭದ್ರತೆಗೆ ಸಾಂಪ್ರದಾಯಿಕ ತಳಿಗಳು, ಎರಡನೇದು ಪೌಷ್ಟಿಕ ಆಹಾರ ಭದ್ರತೆಗೆ ಮುಖ್ಯ ಆರೋಗ್ಯ ತಾಂತ್ರಿಕತೆಗಳು. ಇದನ್ನೇ ಘೋಷವಾಕ್ಯ ಇಟ್ಟುಕೊಂಡು ಈ ವರ್ಷದ ಕೃಷಿ ಮೇಳ ಧಾರವಾಡ ಕೃಷಿ ವಿಶ್ವವಿದ್ಯಾಲಯದಲ್ಲಿ 4 ದಿನಗಳ ಅವಧಿಯವರೆಗೆ ನಡೆಯಲಿದೆ. ಇದರ ಕೆಲವು ವಿಶೇಷತೆಗಳನ್ನು ಹೇಳಬೇಕಂದ್ರೆ ಸಾಂಪ್ರದಾಯಿಕ ತಳಿಗಳ ಪ್ರಾಮುಖ್ಯತೆ ಹಾಗೂ ಸಂಸ್ಕರಣೆ, ಸುಸ್ಥಿರತೆಗಾಗಿ ಪರಿಸರ ಸ್ನೇಹಿ ನೈಸರ್ಗಿಕ ಮತ್ತು ಸಾವಯವ ಕೃಷಿ, ಬೀಜ ಮೇಳ, ಕೃಷಿ ತಜ್ಞರೊಂದಿಗೆ ಸಮಾಲೋಚನೆ ಹಾಗೂ ಕೃಷಿ ನವೋದ್ಯಮಗಳು, ಸಮಗ್ರ ಬೆಳೆ ಪೋಷಕಾಂಶ ಹಾಗೂ ಪೀಡೆಗಳ ನಿರ್ವಹಣೆ, ಹಿಂಗಾರು ಬೆಳೆಗಳ ತಾಂತ್ರಿಕತೆಗಳು, ಮಳೆ ನೀರು ಕೊಯ್ಲು ಮತ್ತು ಅಂತರ್ಜಲ ಮರುಪೂರಣ, ಹೈಟೆಕ್ ತೋಟಗಾರಿಕೆ, ಸುಧಾರಿತ ಕೃಷಿ ಯಂತ್ರೋಪಕರಣ ಹಾಗೂ ಕಿಸಾನ್ ಡ್ರೋನ್ ಬಳಕೆ, ರೈತರ ಆವಿಷ್ಕಾರಗಳು, ವಿಶೇಷ ಸಾಧನೆ ಮಾಡಿದ ರೈತರಿಗೆ ಪ್ರಶಸ್ತಿಗಳು, ಕೃಷಿ ಅರಣ್ಯ ಪಶುಸಂಗೋಪನೆ ಜಾನುವಾರು ಪ್ರದರ್ಶನ, ಮಹಿಳೆಯರ ಸಬಲೀಕರಣಕ್ಕೆ ಸಮುದಾಯ ವಿಜ್ಞಾನ ತಾಂತ್ರಿಕತೆಗಳು, ಡಾಕ್ಟರ್ ಚನ್ನವೀರ ಕಣಿವೆ ಅತ್ಯುತ್ತಮ ಕನ್ನಡ ಕೃಷಿ ಲೇಖನ ಪ್ರಶಸ್ತಿ, ಮಹಿಳೆಯ ಮತ್ತು ಮಕ್ಕಳಿಗಾಗಿ ಕೃಷಿ ವಿಜ್ಞಾನಗಳ ಮೂಲಕ ವಿವಿಧ ಸ್ಪರ್ಧೆಗಳು. ಇದರ ಲಾಭ ಪಡೆಯಲಿಕ್ಕೆ ನೀವು ಒಂದು ದಿವಸ ಆದರೂ ಬಂದು ಅಲ್ಲಿ ಮಾಡಿರುವಂತಹ ಕಾರ್ಯಗಳನ್ನು ನೋಡ್ರಿ. ನಾನು ಹೇಳಿರೋದು ಎಲ್ಲಾ ಬ್ಲಾಕ್ನೊಳಗೆ ಎಲ್ಲಾ ಬೆಳೆಗಳನ್ನು ನೋಡಬೇಕಾದ್ರೆ ನಿಮ್ಗೆ 5 ತಾಸು ಅವಧಿ ನಿಮ್ಗೆ ಇಟ್ಟುಕೊಂಡು ನೀವು ಅಲ್ಲಿ ಬಂದು ಅವನು ಮಾಡಿರುವಂತಹ ಎಲ್ಲಾ ವಸ್ತು ಏನು ಬೆಳೆ ಪ್ರದರ್ಶನಗಳನ್ನು ನೋಡಿಕೊಂಡು ನೀವು ಅವನ್ನ ಅಡಾಪ್ಟ್ ಮಾಡಲಿಕ್ಕೆ ಅಳವಡಿಸಲಿಕ್ಕೆ ನೀವು ಪ್ರಯತ್ನ ಮಾಡಬೇಕು ಅಂತ ಕೇಳ್ಕೊಳ್ತೀನಿ. ಈಗ ಕೃಷಿ ಮೇಳಗಳಲ್ಲಿ ಸಾಮಾನ್ಯವಾಗಿ ಬೇರೆ ಬೇರೆ ತಳಿಗಳ ಪರಿಚಯಿಸುವುದರ ಜೊತೆಗೆ ಬೇರೆ ಬೇರೆ ತಂತ್ರಜ್ಞಾನವನ್ನು ಕೂಡ ಪರಿಚಯ ಮಾಡಿಕೊಡಲಾಗ್ತದೆ. ಹೇಳಿ, ಕೈಯಿಂದ ಉಪಯೋಗಿಸುವಂತಹ ಸಣ್ಣ ಪುಟ್ಟ ಸಲಕರಣೆಗಳ ಒಂದು ಅಭಿವೃದ್ಧಿ ಕೂಡ ಆಗ್ತದೆ ರೈತರಿಗೆ. ಇರ್ತದ್ರಿ, ಉಪಯೋಗ ಬೀಳ್ತದೆ. ಈಗ ನಾವು ಪ್ರತಿ ವರ್ಷ ಈ ಕೃಷಿ ಮೇಳವನ್ನು ಮಾಡಕ ಕಾರಣ ಅಂತಂದ್ರೆ ಪ್ರತಿ ವರ್ಷವೂ ನಮ್ಮ ಒಂದು ಬೆಳೆಯೊಳಗೆ ಅಭಿವೃದ್ಧಿ ಆಗಿರ್ತದ. ಈಗ ಹೆಚ್ಚು ನಾವು ಗಮನ ಹರಿಸ್ತಾ ಇರೋದು ತೃಣಧಾನ್ಯಗಳ ಬಗ್ಗೆ. ತೃಣಧಾನ್ಯಗಳು ಪೌಷ್ಟಿಕ ಆಹಾರ ನೀಡುವಂತದ್ದು ಇವತ್ತು ಸರ್ಕಾರದ ಕೇಂದ್ರ ಸರ್ಕಾರದ ಸ್ಲೋಗಾನೂ ಇದೆ, ಘೋಷವಾಕ್ಯನೂ ಆಗಿದೆ. ಅಂದ್ರೆ ತೃಣಧಾನ್ಯದೊಳಗಿರುವಂತಹ ಶಕ್ತಿ ಬೇರೆ ಯಾವುದೇ ಧಾನ್ಯದೊಳಗಿರುವುದಿಲ್ಲ. ಯಾವುದು ಚಿಕ್ಕ ಒಂದು ಗಾತ್ರದ ಒಂದು ಬೀಜ ಇರ್ತದೆ ಅದು ರಾಗಿ ಆಗ್ಬಹುದು ಅಥವಾ ಅದು ಚಿಯಾ ಆಗ್ಬಹುದು ಅದು ಕಿನ್ವಾ ಆಗ್ಬಹುದು, ಅದು ಎಷ್ಟು ಸಣ್ಣ ಗಾತ್ರ ಇರ್ತದೆ ಅಷ್ಟು ಪೌಷ್ಟಿಕಾಂಶ ಇರ್ತದೆ, ಅದರೊಳಗೆ ಜಾಸ್ತಿ ಇರ್ತದೆ, ಅದರೊಳಗೆ ಕಬ್ಬಿಣ ಜಾಸ್ತಿ ಇರ್ತದೆ, ಅದರೊಳಗೆ ಕಾಪರ್ ಜಾಸ್ತಿ ಇರ್ತದೆ, ಪ್ರತಿಯೊಂದು ಅದರೊಳಗೆ ಧಾತುಗಳು ಇದು ಔಷಧಗಳು ಜಾಸ್ತಿ ಇರ್ತಾವ. ಅಂತದ್ರ ಬಗ್ಗೆ ಈಗ ಕೃಷಿ ವಿಶ್ವವಿದ್ಯಾಲಯ ಒಂದು ಒಳ್ಳೆಯ ಕೆಲಸ ಮಾಡ್ತಾ ಇದೆ. ಅಲ್ಲಿಯ ತಳಿ ತಜ್ಞರು ಮಿಲೆಟ್ ಸ್ಪೆಷಲಿಸ್ಟ್ ಅಂತೀವಿ ನಾವು, ಅವರು ಪ್ರತಿ ವರ್ಷವೂ ಒಂದೊಂದು ಹೊಸ ತಳಿ ಹೊರಗೆ ತರ್ತಾ ಇದ್ದಾರೆ. ಅವು ಹೈ ಈಲ್ಡಿಂಗ್ ಇರ್ತಾವ ಮತ್ತ ಪೌಷ್ಟಿಕಾಂಶ ಇದ್ರೊಳಗೆ ಬಹಳ ಹೆಚ್ಚಿನ ಪ್ರಮಾಣದೊಳಗೆ ಪೌಷ್ಟಿಕಾಂಶ ಅದ ಅಂತ ಅನ್ನೋದು ಕಂಡು ಹಿಡಿತಾರೆ. ಇದನ್ನ ನಾವು ಇದು ಪೌಷ್ಟಿಕಾಂಶ ಕಲಿಸಲಿಕ್ಕೆ ನಮ್ದು CFTRS ಸಂಸ್ಥೆ, ಮೈಸೂರಿನಲ್ಲಿರುವಂತಹ CFTRS ಸಂಸ್ಥೆ ನಮ್ಮ ಸಹಯೋಗದೊಂದಿಗೆ, ಅಷ್ಟಲ್ಲದೆ ನಮ್ಮ ಕೃಷಿ ವಿಶ್ವವಿದ್ಯಾಲಯದ ಸಮುದಾಯ ವಿಜ್ಞಾನ ಅಂದ್ರೆ ಗೃಹ ವಿಜ್ಞಾನ ಅಲ್ಲಿ ಕೂಡ ಈ ಪೌಷ್ಟಿಕತೆಯ ಬಗ್ಗೆ ವಿಶ್ಲೇಷಣೆ ಮಾಡುವಂತದ್ದು ಪರಿಷ್ಕರಣೆ ಮಾಡುವಂತದ್ದು ಕಾರ್ಯ ಬಹಳ ದೊಡ್ಡ ಮಟ್ಟಕ್ಕೆ ನಡೆದು ಇದು ನನಗೆ ಇತ್ತೀಚಿನ ಕೃಷಿ ಮೇಳದಾಗ ಇದನ್ನು ನಾನು ಹೆಚ್ಚು ಇದಕ್ಕೆ ಒತ್ತು ಕೊಡ್ರಿ ಅಂತ ರೈತರಿಗೆ ಕೇಳ್ಕೊಳ್ತೀನಿ. ನೀನು ಹೊಸದ್ ಏನ್ ಮಾಡಿದಾರ ವಿಜ್ಞಾನಿಗಳು, ಅದನ್ನ ಯಾವ ತರ ನಾವು ಅದನ್ನ ಪ್ರೊಸೆಸ್ ಮಾಡಕ್ ಕಲಿಬೇಕು. ಈಗ ಪ್ರೊಸೆಸಿಂಗ್ ಮಾಡಿದ ಮೇಲೇನೆ ಅದಕ್ಕೆ ಹೆಚ್ಚು ಬೆಲೆ ಬರ್ತದೆ. ಯಾವುದೇ ಬೆಳೆಗೆ ಅದು ಆಸ್ ಇಟ್ ಈಸ್ ಕೊಟ್ಟರೆ ಆಗುದಿಲ್ಲ, ಅದಕ್ಕೆ ನಾವು ವ್ಯಾಲ್ಯೂ ಎಡಿಷನ್ ಮಾಡಬೇಕು. ಅದಕ್ಕೆ ಮೌಲ್ಯವರ್ಧನೆ ಮಾಡಿದಾಗ ಮಾತ್ರ ಆ ಬೆಳೆಗೆ ಒಂದು ಹೆಚ್ಚಿನ ಬೆಲೆ ವಿದೇಶ ಮಾರುಕಟ್ಟೆಗಳಿಗೆ ಸಿಗುವಂತಹದ್ದು. ವಿಶೇಷವಾಗಿ ಕಬ್ಬಿನ ಬೆಳೆಯ ಬಗ್ಗೆ ನೀವು ಸಾಕಷ್ಟು ಸಂಶೋಧನೆಯನ್ನು ಮಾಡಿದ್ರಿ, ಕೃಷಿ ಯಂತ್ರೋಪಕರಣಗಳನ್ನು ಕೂಡ ಅಭಿವೃದ್ಧಿಪಡಿಸಿದ್ರಿ ಅಂತ ಕೇಳಿದ್ವಿ, ಈ ಬಗ್ಗೆ ಹೇಳಿ. ಈಗ ವಾಣಿಜ್ಯ ಬೆಳೆಯೊಳಗೆ ನಮ್ಮ ರಾಷ್ಟ್ರದ ಪ್ರಮುಖ ಬೆಳೆ ಅಂದ್ರೆ ಕಬ್ಬು. ಇಡೀ ದೇಶದೊಳಗೆ ಇರುವಂತಹ ಸಕ್ಕರೆ ಕಾರ್ಖಾನೆಗಳ ಸಂಖ್ಯೆ 900 ದಾಟಿದೆ. ಈಗ 1000 ಹೆಚ್ಚು ಸಕ್ಕರೆ ಕಾರ್ಖಾನೆಗಳನ್ನು ನಾವು ವಿವಿಧ ರಾಜ್ಯಗಳಲ್ಲಿ ನೋಡ್ತೀವಿ. ನಮ್ಮ ಕರ್ನಾಟಕ ರಾಜ್ಯ ಮತ್ತು ಮಹಾರಾಷ್ಟ್ರ ಇವೆರಡು ರಾಜ್ಯದೊಳಗೆ ಬಹಳಷ್ಟು ಕಬ್ಬಿನ ಒಂದು ಸಂಶೋಧನೆ ಆಗಿದೆ ಮತ್ತು ಸಕ್ಕರೆ ಕಾರ್ಖಾನೆಯವರಿಗೆ ಬೇಕಾಗಿರುವಂತಹ ಶುಗರ್ ರಿಕವರಿ ತುಂಬಾ ಜಾಸ್ತಿ ಇರುವಂತಹ ತಳಿಗಳನ್ನು ಅಭಿವೃದ್ಧಿ ಮಾಡುವ ಕಾರ್ಯ ನಾವು ಮಾಡಿವಿ. ನಮ್ಮ ಸಂಕೇಶ್ವರ ಕೃಷಿ ಸಂಶೋಧನಾ ಕೇಂದ್ರ ಮತ್ತು ಮಂಡ್ಯದೊಳಗಿರುವಂತಹ ಒಂದು ಮೇನ್ ರಿಸರ್ಚ್ ಸ್ಟೇಷನ್ ಇವೆರಡು ಕಬ್ಬಿನ ತಳಿಗಳನ್ನ ಅಂದ್ರೆ ಯಾವ ಕಬ್ಬಿನೊಳಗ ಎಷ್ಟು ಶುಗರ್ ಇರ್ತದೆ, ಹೈಯೆಸ್ಟ್ ಶುಗರ್ ಇರುವಂತದ್ದು, ಮತ್ತೆ ಆ ಕಬ್ಬನ್ನ ನಾವು ಪ್ರತಿ ವರ್ಷನೂ ಒಂದು ಹೊಸ ಹೊಸ ತಳಿ ಅಂತ ಅನ್ನುವಂಥದ್ದು ಮಾಡಬೇಕು ಅನ್ನೋದು ಇಟ್ಕೊಂಡಿದ್ವಿ. ಬಟ್ ಒಂದು ತಳಿಯನ್ನು ಅಭಿವೃದ್ಧಿ ಮಾಡಲಿಕ್ಕೆ ನಿರಂತರ ಒಂದು 3 ವರ್ಷ ಆದ್ರೂ ಕಬ್ಬಿನ ತಳಿಗಳನ್ನು ಮಾಡಲಿಕ್ಕೆ ಬೇಕಾಗ್ತದೆ. ನಾನು ಇದ್ರ ಬಗ್ಗೆ 3 ಪುಸ್ತಕಗಳನ್ನು ಬರೆದೀನಿ. ಕರ್ನಾಟಕದಲ್ಲಿ ಕಬ್ಬು ಅಂತಿದೆ, ಕರ್ನಾಟಕ ರಾಜ್ಯದಲ್ಲಿ ಸಕ್ಕರೆ ಕಾರ್ಖಾನೆಗಳು ಅಂತ ಬರೆದಿದ್ದೀನಿ. ಅಂದ್ರೆ ಸಕ್ಕರೆ ಕಾರ್ಖಾನೆಗಳು ಏನು ಬೇಕೋ ಆ ಕಬ್ಬನ್ನ ನಾವು ಮಾಡಬೇಕಾಗ್ತದೆ, ಸುಧಾರಣೆ ಮಾಡಬೇಕಾಗ್ತದೆ. ಇಲ್ಲಿ ಕಬ್ಬಿನೊಳಗೆ ಸಕ್ಕರೆ ಅಂಶ ಕಡಿಮೆ ಇತ್ತು ಅಂತಂದ್ರೆ ಅದು ಸಕ್ಕರೆ ಕಾರ್ಖಾನೆ ಅವರಿಗೆ ಅದು ತುಂಬಾ ಹಾನಿ ಆಗುವಂತದ್ದಿರ್ತದೆ. ಅದನ್ನ ನಾವು ಇಲ್ಲಿ ಮನಗಂಡು ರಾಜ್ಯದ ಸುಮಾರು 64 ಸಕ್ಕರೆ ಕಾರ್ಖಾನೆಗಳೊಳಗಿನ ಪ್ರತಿಯೊಬ್ಬ ವಿಜ್ಞಾನಿಯನ್ನ ನಾವು ಗುರುತಿಸಿದ್ವಿ. ಆ ವಿಜ್ಞಾನಿ ನಮ್ಮ ಕೃಷಿ ವಿಶ್ವವಿದ್ಯಾಲಯಕ್ಕೆ ತರಬೇತಿಗೆ ಕರೆದ್ವಿ. ಆ ಎಲ್ಲ 64 ವಿಜ್ಞಾನಿಗಳಲ್ದೇ ಅವರು ಚೇರ್ಮನ್ಗಳಿಗೂ ನಾವು ಕರೆದ್ವಿ. ಕೋಆಪರೇಟಿವ್ ಬಹಳ ಅದಾವ ನಮ್ಮಲ್ಲಿ, ಕೋಆಪರೇಟಿವ್ ಶುಗರ್ ಫ್ಯಾಕ್ಟ್ರಿ. ಆ ಚೇರ್ಮನ್ ಅವರಿಗೆ ನಾವು ಮನಗಾಣಿಸಿದ್ವಿ ಏನಂತಂದ್ರೆ, ಇವನ್ನ ನೀವು ಅಡಾಪ್ಟ್ ಮಾಡಿಲ್ಲ ಅಂದ್ರೆ ನೀವು ರೈತರಿಗೆ ಮೋಸ ಮಾಡಿದಂಗೆ ಆಗ್ತದೆ. ನೀವು ರೈತರಿಗೆ ಹೆಚ್ಚಿನ ಕಬ್ಬಿನ ಬೆಲೆ ಕೊಡಬೇಕಾದ್ರೆ ನಿಮ್ದು ರಿಕವರಿ ಚಲೋ ಆಗ್ಬೇಕು. ನಿಮ್ ರಿಕವರಿ ಚಲೋ ಆಗ್ಬೇಕಾದ್ರೆ ನಿಮ್ಮ ಮಷಿನರಿದು ಅವೆಲ್ಲ ಬಾಯ್ಲರ್ಸ್ ಮೇಲಿನ ಮೇಲೆ ನೀವು ಚೇಂಜ್ ಮಾಡಬೇಕಾಗ್ತದೆ. ಈ ವಿಷಯ ಕೂಡ ತಂತ್ರಜ್ಞಾನ ಏನಂತ ಏನಿದೆ, ಬರೀ ಕಬ್ಬಿನ ತಂತ್ರಜ್ಞಾನ, ಕಬ್ಬನ್ನ ನಾವು ಭೂಮಿಯೊಳಗೆ ಬೆಳೆಯುವಂತದ್ದು, ಕಬ್ಬಿನ ಭೂಮಿಯೊಳಗೆ ಬೆಳೆಯುವುದಂತ ನಮ್ಮ ಗುರುಗಳು ಡಾಕ್ಟರ್ HR ಅರಕೇರಿ ಸಾಹೇಬ್ರು ಹೇಳ್ತಿದ್ರು, ನಾವು ಸಕ್ಕರೆಯನ್ನ ಭೂಮಿಯೊಳಗೆ ಬೆಳಿತೀವಿ ಅಂತ. ಕಬ್ಬು ಅಂದ್ರೆ ಸಕ್ರಿ, ಕಬ್ಬಿನೊಳಗೆ ಯಾವ್ದು ಕೆಳಗೆ ಇರ್ತದೆ ಬಹಳ ತಳಮಟ್ಟದೊಳಗೆ ಕೆಳಗಿನ ಅಲ್ಲಿ ಕಬ್ಬಿನ ಇದೊಳಗೆ ಸಕ್ಕರೆ ಜಾಸ್ತಿ ಇರ್ತದೆ. ಮೇಲ್ ಹೋದಂಗ ಅದ್ರೊಳಗೆ ಸುಕ್ರೋಸ್ ಬದಲಾಗಿ ಗ್ಲುಕೋಸ್ ಆಗ್ತಾ ಹೋಗ್ತದೆ ಮೇಲಿಂದು. ಅದಕ್ಕೆ ಕೆಳಗೆ ಕಬ್ಬಿನ ತಳದೊಳಗೆ ಅದಕ್ಕೆ ಏನು ಗೊಬ್ಬರ ಹಾಕಿದ್ರೆ ಆ ಸುಕ್ರೋಸ್ ಕಂಟೆಂಟ್ ಜಾಸ್ತಿ ಆಗ್ತದೆ ಅನ್ನೋದನ್ನ ಅವ್ರು ಹೇಳಿದ್ರು. ನಾವು ಸಕ್ಕರೆಯನ್ನ ಬೆಳಿತೀವಿ ಅಂತ ಹೇಳ್ತಾರ ನರಕೇರಿ ಸಾಹೇಬ್ರು, ಒಂದ್ ಮಾತು ಹೇಳ್ತಾರ, ಸಕ್ಕರೆಯನ್ನ ನಾವು ಭೂಮಿಯೊಳಗೆ ಬೆಳಿತೀವಿ ಅಂತ. ಅದಕ್ಕೆ ಶುಗರ್ ಬೀಟ್ ಅನ್ನೋ ಒಂದು ಇಂಟರ್ಕ್ರಾಪ್ ಕೂಡ ನಾವು ಅದ್ರೊಳಗೆ ಮಾಡಿದ್ವಿ. ಅದ್ರೊಳಗೆ ಶುಗರ್ ಬೀಟ್ನೊಳಗೆ ಶುಗರ್ ಜಾಸ್ತಿ ಆಯ್ತು ಅಥವಾ ಕಬ್ಬಿನೊಳಗೆ ಶುಗರ್ ಜಾಸ್ತಿ ಆಯ್ತು, ಇವೆರಡೂ ನಾವು ಮಿಕ್ಸ್ ಮಾಡಿ ಸಕ್ಕರೆ ಮಾಡಿದ್ರೆ ಅದು ಗ್ರೆನ್ಯೂಲ್ಸ್ ಹೆಂಗಾಗ್ತದೆ, ಅದ್ರೊಳಗೆ ಕಣಗಳು ಏನು ಬರ್ತಾವಲ್ಲ ಅವು ಎಜ್ಜಿಸ್ ಹೆಂಗಾಗ್ತಾವ ಅದ್ರದ್ದು ಸೂಕ್ಷ್ಮತೆ, ಸಕ್ಕರೆ ಒಳಗೆ ಏನೋ ಒಂದು ಚೂಪ್ ಚೂಪ್ ಆಗಿ ಏನು ಕಾಣಿಸ್ತದೆ ಅದು ಸಕ್ಕರೆಯ ಸುಕ್ರೋಸ್ ಕಂಟೆಂಟ್ ಜಾಸ್ತಿ ತೋರಿಸ್ತದೆ. ಅದು ಅಂತ ಸಕ್ಕರೆ ಮಾಡುವಂತದ್ದು ಅಮೋರ್ಫಸ್ ಅಂತೇಳಿ ಅಂದ್ರೆ ಪುಡಿ ಮೂಲಕ ಸಕ್ಕರೆಯನ್ನು ಮಾಡುವಂತದ್ದು ಮಷಿನರಿದು. ಈ ಕಬ್ಬಿನ ವಿಜ್ಞಾನಿಯಾಗಿ ಸಕ್ಕರೆ ಕಾರ್ಖಾನೆಯ ಮಾಲೀಕರುಗಳಿಗೆ ನಾವು ಏನ್ ಹೇಳಿದೀವಿ ಅಂತಂದ್ರೆ, ನೀವು ಕಬ್ಬು ರೈತರಿಗೆ ಜಾಸ್ತಿ ಗಮನ ಹರಿಸ್ರಿ, ನಿಮ್ಗೆ ಕೊಡುವಂತ ಲಾಭ ಆ ಕಬ್ಬಿನೊಳಗೆ ಇರ್ತದೆ, ಅದಕ್ಕೆ ಅವರಿಗೆ ನೀವು ಜಾಸ್ತಿ ಬೆಲೆ ಕೊಡಬೇಕು ಅಂತ ಅನ್ನೋದು ಒಂದು ಏನ್ ಕ್ರಮ ಇದೆ, ಒಂದು ಬೇಸಾಯಗಾರರದರ ಅವ್ರಿಗೆ ನಾವು ಬಹಳ ಸಹಾಯ ಮಾಡಿದ್ವಿ ಅಂತ ನಾನು ಮಾಡಿದೀನಿ ಅಂತ ನನಗೆ ಅನಿಸ್ತದೆ. ಮತ್ ನಾನು ಯಾವಾಗಲೂ ಈ ರೈತರ ಹಿತದೃಷ್ಟಿಯಿಂದ ನಾನು ನೋಡ್ತೀನಿ, ಸರ್ಕಾರದ ಹಿತದೃಷ್ಟಿಯಿಂದ ನೋಡ್ತೀನಿ, ಆದ್ರೆ ಹೆಚ್ಚು ಗಮನ ಹರಿಸೋದು ರೈತರಿಗೆ ಲಾಭ ಆಗಬೇಕು ಅನ್ನುವಂತ ಉದ್ದೇಶ ನಂದು. ಸರ್, ಈಗ ಇತ್ತೀಚಿನ ದಿವಸಗಳಲ್ಲಿ ನಾವು ಕೇಳ್ತಾ ಬರ್ತಾ ಇರುವಂತಹದ್ದು ಹೆಚ್ಚು ಹೆಚ್ಚು ಸಾವಯವ ಉತ್ಪನ್ನ ಬೇಕು ಅಂತ ಹೇಳಿ, ಈ ನಿಟ್ಟಿನಲ್ಲಿ ಈ ಸಾವಯವ ಬೆಲ್ಲದ ತಯಾರಿಕೆಯ ಬಗ್ಗೆಯೂ ಕೂಡ ಸಾಕಷ್ಟು ಪ್ರಯತ್ನಗಳಾಗ್ತಾ ಇದೆ, ಈ ಬಗ್ಗೆ ಹೇಳಿ. ಇದು ನಮಗೆ ತಿಳಿಯೊಳಗೆ ಹಾಕಿದವರು ಸಾವಯವದ ಗಮನ ಹರಿಸಿದ್ದು ನನಗ ನನಗ ಇಂಪ್ರೆಷನ್ ದೊಳಗೆ, ನನ್ನ 40 ವರ್ಷದೊಳಗೆ ಒಬ್ಬ ಸ್ವಾಮಿಗಳು, ಅವರು ಕನೇರಿ ಸ್ವಾಮಿಗಳು ಅಂತ, ಕನೇರಿ ಕಾಡಸಿದ್ದೇಶ್ವರ ಸ್ವಾಮಿಗಳು ಅಂತ ಅನ್ನೋರು, ನನ್ನ ಗುರುಗಳು ಅಂತಂದ್ರೆ ನನಗೆ ಕನೇರಿ ಸ್ವಾಮಿಗಳು. ಅವ್ರು ಏನ್ ಮಾಡ್ತಾರ ಅಂತಂದ್ರೆ, ನಮ್ಮಂತವ್ರನ್ನ ಕರೆದು, ಈಗ ರಿಟೈರ್ಡ್ ಆದ್ಮೇಲೆ ನನ್ನ 25 ವರ್ಷ ಆಯ್ತು ರಿಟೈರ್ಡ್ ಆಗಿ, ಪ್ರತಿ ವರ್ಷ ನಾನು ಕನೇರಿ ಮಠಕ್ಕೆ ಒಂದು ಉತ್ಸವಕ್ಕೆ ಹೋಗ್ತೀನಿ. ಅಲ್ಲಿ ಹೋದಾಗ ಪ್ರತಿ ವರ್ಷ ನಾನು ಅವರಲ್ಲಿ ಕಂಡಿರುವಂತದ್ದು ಸಾವಯವ ಗೊಬ್ಬರನ ಯಾವ ರೀತಿ ತಯಾರು ಮಾಡಬೇಕು. ಈಗ ನಾವು ಹೇಳಿದೀವಿ ಸರ್ಕಾರದ ವತಿಯಿಂದ ಈ ಓರ್ಮ್ಸ್ ತಗೊಂಡು ನೀವು ಸಾವಯವ ಗೊಬ್ಬರ ಮಾಡ್ತೀವಿ, ಆದ್ರೆ ನಾನು ಮೂಲವಾಗಿ ಅವರ ಹತ್ರ ನೋಡ್ತಾ ಬಂದಿರೋದು ಒಂದು ಸಾವಯವ ಅಂದ್ರೆ ಏನು ಅಂತ. ಒಂದು ಅವರಲ್ಲಿ ಒಂದು ದೊಡ್ಡ ಡೈರಿ ಇದೆ, ಆ ಡೈರಿಯೊಳಗೆ ಸಾಕಷ್ಟು ಆಕಳುಗಳಿರ್ತಾವ, ಆ ಆಕಳದೊಳಗೆ ಅದು ಕೊನೆಗೆ ಅಂತ್ಯ ಆಗ್ತದೆ ಆಕಳದು. ಆಕಳ ಒಂದು 20 ವರ್ಷ ಆದಾಗ ಅದರದೆಲ್ಲ ಮುಗಿರ್ತದೆ. ಆ ಆಕಳ ತಗೊಂಡು ಹೋಗಿ ಅವರು ಒಂದು ಒಂದು ದೊಡ್ಡ ಡ್ರಮ್ನಲ್ಲಿ ಹಾಕ್ತಾರ, ಅದನ್ನ ಇಟ್ಟು ಬಿಡ್ತಾರ, ಇಟ್ಟು ಅದನ್ನ ಪ್ಯಾಕ್ ಮಾಡಿಬಿಡ್ತಾರ, ಪ್ಯಾಕ್ ಮಾಡಿ ಅದ್ರ ಮ್ಯಾಗೆಲ್ಲ ಮುಚ್ಚಿಬಿಡ್ತಾರ. 6 ತಿಂಗಳು ಮುಚ್ಚಿ ತೆಗೆದ್ಮೇಲೆ ಅದ್ರೊಳಗೆ ನೀರಿರ್ತದೆ, ಏನ್ ಬರ್ತದೆ ನೀರು ಮತ್ತೆ ಎಲುಬು ಬಿಟ್ರೆ ಎಲುಬು ಸುಧಾರು ಎಲ್ಲ ತುಂಡು ತುಂಡಾಗಿ ಹೋಗಿರ್ತದೆ. ಆ ನೀರನ್ನ ತಗೊಂಡು ಅವರು ಒಂದೊಂದು ಚಂಬು ತಗೊಂಡು ಒಂದೊಂದು ಗಿಡಕ್ಕೆ ಹಾಕೊಳ್ಳುವಂತ ಸಾವಯವ ಗೊಬ್ಬರನ್ನ ಲಿಕ್ವಿಡ್ ಸಾವಯವ ಗೊಬ್ಬರನ್ನ ತಯಾರು ಮಾಡ್ಯಾರ. ಅದು ಯಾವ ವಿಜ್ಞಾನಿಗಳು ಮಾಡಿಲ್ಲ, ಯಾವ ಕೃಷಿ ವಿಶ್ವವಿದ್ಯಾಲಯದ ನಾ ಹೇಳಕ್ ಹೋದಾಗ ಇದನ್ನ ಕೇಳಿದ್ರ ಅದ್ರ ಬಗ್ಗೆ ಗೊತ್ತಿಲ್ಲ. ಬಟ್ ಅವರು ಇದನ್ನ ಮಾಡುವುದಲ್ಲದೆ ಅದ್ ಅನಾಲಿಸಿಸ್ ಮಾಡಿದಾರ, ಆ ದ್ರವದೊಳಗ ಏನು ಗುಣಧರ್ಮಗಳದಾವಂತ, ಏನೇನು ಅದ್ರೊಳಗ ಆಕಳಿನ ತ್ಯಾಜ್ಯದಿಂದ ಆಕಳ ಡಿಕಂಪೋಸ್ ಆದ್ಮೇಲೆ ಅದ್ರ ತ್ಯಾಜ್ಯದಿಂದ ಅದ್ರೊಳಗೆ ಇರುವಂತದ್ರೊಳಗ ಹೆಚ್ಚು ಧಾತುಗಳು ಕಬ್ಬಿಣ ಇರ್ತದೆ, ಕಾಪರ್ ಇರ್ತದೆ, ಅವೆಲ್ಲ ಅವರು ಅನಾಲಿಸಿಸ್ ಮಾಡ್ತಾರ. ಇದು ಪ್ರತ್ಯಕ್ಷ ನಾನು ಕನೇರಿ ಅಪ್ಪುಗಳು, ಈ ನಾಡಿನ ಒಂದು ದೊಡ್ಡ ಸ್ವಾಮಿಗಳು, ಕೊಲ್ಲಾಪುರದಾಗ ಇರ್ತಾರ, ಬಟ್ ಅವರು ಇಲ್ಲೇ ಬಾಗಲಕೋಟೆ ಹುಡುಗಂದವರು, ಮಹಾರಾಷ್ಟ್ರದ ರೈತರೆಲ್ಲ ಬರ್ತಾರ, ಅವರು ಒಂದು ಕೃಷಿ ಮೇಳ ಮಾಡ್ತಾರ. ಆ ಕೃಷಿ ಮೇಳ ನಮ್ ಧಾರವಾಡ ಕೃಷಿ ಮೇಳಕ್ಕಿಂತ ನನಗೆ ಮೇಲ್ ಅನ್ನಿಸ್ತದ. ಅಂತ ಸ್ವಾಮಿಗಳ ಆಶೀರ್ವಾದ ನಮ್ಮ ಮೇಲೆ ಯಾವಾಗಲೂ ಇರಲಿ ಅಂತ ನಾ ಕೇಳ್ಕೊಳ್ತೀನಿ. ಜನರು ಕೂಡ ಅಂದ್ರೆ ವಿಶೇಷವಾಗಿ ರೈತರು ಕೂಡ ಈ ಸಾವಯವ ಕೃಷಿಯ ಬಗ್ಗೆ ಹೆಚ್ಚಿನ ಒತ್ತು ಹೆಚ್ಚು ಕೊಟ್ಟಿದ್ದಾರೆ, ಉತ್ಪನ್ನ ಜಾಸ್ತಿ ಮಾಡ್ಕೊಳ್ಳುವಂತದ್ದು ಅವರಿಗೆ ಕ್ರಮ ಗೊತ್ತಾಗಿದೆ. ಈಗ ವಿದೇಶಿ ಏನು ರಸಗೊಬ್ಬರಗಳು ಏನು ಫ್ಯಾಕ್ಟರಿಗಳು ತಯಾರಾಗ್ತಾವ ಅದು ಸಾಲದ, ಈಗ ರೈತರಿಗೆ ಉತ್ಪಾದನೆ ಜಾಸ್ತಿ ಮಾಡಲಿಕ್ಕೆ ಎಷ್ಟೇ ನಮ್ಮ ಗೊಬ್ಬರದ ಕಾರ್ಖಾನೆಗಳಿದ್ರು ಕೂಡ ನಮ್ಮ ಭೂಮಿ ವಿಸ್ತರಣೆ ಜಾಸ್ತಿ ಆಗ್ತಾ ಇದೆ, ಮತ್ತು ರೈತರು ನಾವು ಹೇಳಿದ ರೆಕಮೆಂಡೇಶನ್ ಮೇಲೆ ಯಾರು ಗೊಬ್ಬರ ಹಾಕೋದಿಲ್ಲ. ನಾವೊಂದು 130-30 ಅಂತ ನಾವೊಂದು ಸ್ಲೋಗಾನ್ NPK ಅಂತ, ಅದನ್ನ 4 ಪಟ್ಟು ಹಾಕಿದ್ರೆ ಹೆಂಗಾದೀತು ಅಂತ ರೈತರದ್ದು ಏನಾಗಿದೆ, ಆ ರಸಗೊಬ್ಬರಗಳನ್ನ ಹಾಕಿ ಹಾಕಿ ಭೂಮಿಯನ್ನು ಹಾಳು ಮಾಡ್ಕೊಂತ ಇದ್ದಾರೆ. ಅದಕ್ಕೆ ನಾವು ಮೂಲವಾಗಿ ಇದೇನು ಹೇಳ್ತೀವಿ, ಈಗ ಸಾವಯವ ಗೊಬ್ಬರನ್ನ ನೀವು ಮೊದಲು ಹಾಕಬೇಕು, ಆಮೇಲೆ ಸಪ್ಲಿಮೆಂಟ್ ಆಗಿ ನೀವು ಈ ರಸಗೊಬ್ಬರಗಳನ್ನ ಹಾಕಬೇಕು ಅಂತ. ಅದರಿಂದ ಇಡೀ ರಾಷ್ಟ್ರದೊಳಗನ ಈ ರಸಗೊಬ್ಬರಗಳ ಪ್ರಮಾಣ ಉಪಯೋಗ ಮಾಡುವಂತದ್ದು ರೈತರದ್ದು ರಾಷ್ಟ್ರ ಮಟ್ಟದೊಳಗೆ ಕಡಿಮೆ ಆಗೈತೆ ಅನ್ನೋದು ನಮಗೆ ಕಂಡು ಬಂದಿರುತ್ತೆ. ಇನ್ನೊಂದು ವಿಚಾರ, ಕೃಷಿ ಸಾಧಕರನ್ನ ಗುರುತಿಸುವಂತಹದ್ದು. ಸಾಮಾನ್ಯವಾಗಿ ಕೃಷಿಕರು ಯಾರು ಕೂಡ ನನಗೆ ಒಂದು ಪ್ರಶಸ್ತಿ ಕೊಡಿ ಅಂತ ಕೇಳ್ಕೊಂಡು ಬರುವುದಿಲ್ಲ, ಅರ್ಜಿ ಹಾಕುವುದಿಲ್ಲ. ನಿಜ, ಈ ಸಾಧಕರನ್ನ ಗುರುತಿಸುವ ನಿಟ್ಟಿನಲ್ಲಿ ನಿಮ್ಮ ಒಂದು ಪ್ರಯತ್ನ ಏನು? ನನಗೆ ಮೂಲ ನಾವು ಅವರ ಆಸ್ತಿನ ಜಾಸ್ತಿ ಮಾಡಬೇಕಾದ್ರೆ ಅವರು ಒಳ್ಳೆ ಬೆಳೆಗಳನ್ನು ಬೆಳಿಬೇಕು, ಪ್ರತಿ ಎಕರೆ ಇಳುವರಿಯನ್ನು ಅವರು ಜಾಸ್ತಿ ಮಾಡಬೇಕು, ಮತ್ತು ಭೂಮಿಯ ಫರ್ಟಿಲಿಟಿ ಸ್ಟೇಟಸ್ ಅದರ ಫಲವತ್ತತೆಯನ್ನು ನಾವು ಮೇಂಟೈನ್ ಮಾಡಿಕೊಂಡು ಹೋಗುವಂತದ್ದು. ಅದರೊಳಗೆ ನಾನು ರಾಷ್ಟ್ರ ಮಟ್ಟದ ಒಂದು ಆಯ್ಕೆ ಸಮಿತಿಯೊಳಗೆ ನಾನು ಸದಸ್ಯನಾಗಿ ಸೇರಿಕೊಂಡಿದ್ದು 2004. ನಾನು ಹಲವಾರು ಪ್ರಮುಖ ರೈತರ ಹತ್ರ ಮತ್ತು ಈ ಇಲಾಖೆ ನನಗೆ ಬಹಳ ಇದು ಮಾಡಿದೆ. ಅರಕೇರಿ ಸಾಹೇಬರು ಡೈರೆಕ್ಟರ್ ಇದ್ರು, ASRB ಚೇರ್ಮನ್ ಆದ್ರು, ಡೈರೆಕ್ಟರ್ ಫಾರ್ ಸಿಲೆಕ್ಷನ್ ಆಫ್ ಸೈಂಟಿಸ್ಟ್ ಆದ್ರು, ಅವ್ರ ಜೊತೆಗೆ ನಾನು ಅಡ್ಡಾಡಿ ಅವ್ರ ಜೊತೆಗೆ ನಾನು ತಿರುಗಾಡೋದ್ರಿಂದ ನನಗೆ ಈ ರೈತ ಆಯ್ಕೆ ಸೆಲೆಕ್ಷನ್ ಒಳಗೆ ನನಗೆ ಸಮಿತಿ ಸದಸ್ಯ ಆಗ್ಲಿಕ್ಕೆ ಕೊಟ್ಟಿರೋದ್ರಿಂದ ನಾನು ಆಗಿನಿಂದ ಈಗಿನವರೆಗೆ ಸುಮಾರು 50 ರೈತರನ್ನ ನಾನು ಪ್ರಶಸ್ತಿಗೆ ಅರ್ಹ ಮಾಡಲಿಕ್ಕೆ ಅಡ್ಡಾಡಿದ್ದೀನಿ. ಆದ್ರೆ ಪ್ರಶಸ್ತಿಗೆ ಅರ್ಹ ಮಾಡಬೇಕಾದ್ರೆ ನಮ್ಮ ರೈತರಿಗೆ ದುಡ್ಡು ಮುಖ್ಯ ಅಲ್ಲ. ಈಗ ಇವ್ರ ಹತ್ರ ಪೂರ್ಣಾನಂದ್ ಭಟ್ರ ಹತ್ರ ಈ ಒಂದು 10 ಲಕ್ಷ ರೂಪಾಯಿದ ಅವಾರ್ಡ್ ಬಂದಿದೆ, ಅವ್ರಿಗೆ ದುಡ್ಡು ಮುಖ್ಯ ಅಲ್ಲ, ಅವರಿಗೆ ಪ್ರಶಸ್ತಿ ಮುಖ್ಯ. ಕಾಲಿಕತ್ ಸೆಂಟರ್ ಆಗ್ಲಿ ಅಥವಾ ನಾವು ಯಾವುದೇ ದೇಶದ IAR ಅವಾರ್ಡ್ಸ್ ಆಗ್ಲಿ ICAR ಅವಾರ್ಡ್ ಆಗ್ಲಿ, ಇವಕ್ಕೆ ಅವ್ರೇಂತಾರ ಏನು 1 ಲಕ್ಷ ರೂಪಾಯಿ ಕೊಡ್ತಾರೆ, ನಾವ್ ಯಾಕೆ ದಿಲ್ಲಿಗೆ ಹೋಗ್ಲಿಕ್ಕೆ, ನಮ್ದು ಟೈಮ್ ವೇಸ್ಟ್ ಮಾಡ್ಕೋಬೇಕು, ನಮ್ಗೆ ನಿಮ್ ದುಡ್ಡು ಬೇಡ, ನಿಮ್ ಸಂಕ್ತಿನ ಬೇಡ ಅಂತ ರೈತರು ಇದಾರೆ. ಯಾಕಂದ್ರೆ ಅವ್ರು ಯಾವಾಗಲೂ ನಿಷ್ಠೆಯಿಂದ ಹೊಲದೊಳಗೆ ಕೆಲಸ ಮಾಡುವಂತ ರೈತರಿಗೆ ಪ್ರಶಸ್ತಿಗಳು ಅಷ್ಟೊಂದು ಅಲ್ಲ ಅನ್ನೋದನ್ನ ಮೊದಲು ಕಂಡೆ. ಆಮೇಲೆ ನಾನು ಅವ್ರಿಗೆ ತಿಳುವಳಿಕೆ ಕೊಟ್ಟೆ, ಅವ್ರ ಸಮೀಪ ಹೋದೆ, ಅವ್ರದ್ದು ಮನೆಗೆ ಹೋದೆ, ಅವ್ರ ಹೆಂಡತಿ ಮಕ್ಕಳಿಗೆಲ್ಲ ಕನ್ವಿನ್ಸ್ ಮಾಡಿದೆ, ನೀವು ಇದು ಮಾಡೋದ್ರಿಂದ ಬೇರೆ ರೈತರಿಗೆ ನೀವು ಮಾರ್ಗದರ್ಶನ ಕೊಟ್ಟಂಗಾಗ್ತದೆ, ಮತ್ತೊಬ್ಬರಿಗೆ ನೀವು ಮಾದರಿ ರೈತರಾಗಿ ನಿಮ್ಮ ನಾಡಿನೊಳಗೆ ನೀವು ಹೆಸರು ಮಾಡ್ತೀರಿ. ಈ ತರ ನಾನೊಂದು ಅವ್ರಿಗೆ ಇನ್ಸಿಸ್ಟ್ ಮಾಡಿ, ಅವ್ರ ಹೆಂಡತಿಗೂ ಹೇಳಿ, ಅವರಿಗೂ ಹೇಳಿ, ಎಲ್ಲ ಕನ್ವಿನ್ಸ್ ಮಾಡಿ ನಾವು ಯಾವಾಗ ಅವ್ರಿಗೆ ಪ್ರಶಸ್ತಿಗೆ ಅಪ್ಲಿಕೇಶನ್ ಹಾಕ ಹೊರಟಿವಿ, ಯಾರೋ ಒಬ್ಬರು ನಾನು ಕಂಡಾಗ ಮತ್ತೊಬ್ಬ ಈಗ ಪೂರ್ಣಾನಂದ್ ಭಟ್ರನ್ ಕೇಳಿದಾಗ ಏ ನನಗಿಂತ ಅವ್ರು ಚೆನ್ನಾಗಿ ಮಾಡ್ಯಾರ ಅಂತಾನೂ ಮನೋಭಾವದ ರೈತರು ಇರ್ತಾರ ನಮ್ಮ ಹತ್ರ. ಯಾರೋ ಸ್ವಾರ್ಥಿಗಳಲ್ಲ, ನಾನೇ ಮಾಡೀನಿ ಅಲ್ಲ ಅಂತ ಹೇಳುದಿಲ್ಲ ಅಂತ ಅವರು ಮತ್ತೊಬ್ಬರನ್ನು ಪರಿಚಯ ಮಾಡ್ತಾರೆ. ಸೊ ಮುಂದಿನ ವರ್ಷಕ್ಕೆ ಅವರ ಒಂದು ಮಾದರಿ ಅಂದ್ರೆ ಸುತ್ತಮುತ್ತಲಿನ ರೈತರು ಅವ್ರನ್ನ ನೋಡುವಂಗ ಅಂತ ಅದು ಆಗ್ಬೇಕು ಅಂತ ಅನ್ಕೊಂಡು ನನಗೆ ಮುಖ್ಯವಾಗಿ ಇದ್ರೊಳಗೆ ನನಗೆ ನನ್ನ ವಿದ್ಯಾರ್ಥಿಗಳು ಯಾವಾಗ ಕೇಂದ್ರದೊಳಗ ಒಂದು ಪೊಸಿಷನ್ ತಗೊಂಡ್ರು, ನಾನು ಯಾಕಂದ್ರೆ ಅರಕೇರಿ ಸಾಹೇಬರ ಜೊತೆಗೆ ತಮ್ಮ ಎಸ್ ಎ ಪಾಟೀಲ್ ಅನ್ನೋರು IAR ಅದು ಡೈರೆಕ್ಟರ್ ಆದ್ರು, ಆಮೇಲೆ ಅದೇ ರೀತಿ RR ಹಂಚನಾಳ ಅಂತ ಅನ್ನೋರು PPFR ಇದ್ರೆ ಡೈರೆಕ್ಟರ್ ಆದ್ರು. ಇಂತ ನನ್ನ ವಿದ್ಯಾರ್ಥಿಗಳು ದಿಲ್ಲಿ ಹೋಗಿರೋದ್ರಿಂದ ನಾನು ಅವರಿಗೆ ಒಂದು ಸರ್ಟಿಫಿಕೇಟ್ ಇವರು ಕಳಿಸಿದಾಗ ಅಲ್ಲಿ ಅವರು ಕೂತ್ಕೊಂಡು ಅವರಿಗೆ ಸ್ಟೇಟ್ ಅವಾರ್ಡ್ಸ್ ಅಂತ ಹೇಳಿ ಅವರಿಗೆ ಅನುದಾನ ಆಗಿದ್ದು, ಸುಮಾರು 17 ಜನ ರೈತರಿಗೆ ಅದು ಅನುದಾನ ಆಯಿತು. ಆಮೇಲೆ ನಾನು ರಾಜ್ಯ ಇಲಾಖೆಯೊಳಗೆ ಈ ಕಾರ್ಯದೊಳಗೆ ನಾನು ತೊಡಗಿದಾಗ ನಾನು ಹೇಳ್ತಿದ್ದೆ, ಗೌರವ ಡಾಕ್ಟರೇಟ್ ನೀವು ರೈತರಿಗೆ ಕೊಡಬೇಕು ಅಂತ ಅನ್ನೋದು ನಂದು ಒಂದು ಕೂಗು. ಆ ಕೂಗು ಈಗ 2 ವರ್ಷದಿಂದ ಅದು ಫ್ರೂಟ್ಫುಲ್ ಆಯ್ತು. ನಾನು ಯಾವ ರೈತರ ಬಗ್ಗೆ ಇಂಥದೊಂದು ಫೋಲ್ಡರ್ ಮಾಡಿಕೊಟ್ಟೆ, ಆ ಫೋಲ್ಡರ್ ಅನ್ನೇ ಒಂದು ಅವರು ಕಮಿಟಿಗೆ ಇಟ್ಟು ಆ ಕಮಿಟಿಯವರು ಅದನ್ನ ಫೋಲ್ಡರ್ ನೋಡಿದಾಗ ಆ ರೈತರು ಹೊಲಕ್ಕೆ ಹೋಗಿ ಅವ್ರು ಮಾಡಿದ್ದನ್ನ ಸಮಕ್ಷ ತಿಳ್ಕೊಂಡು ಅವ್ರಿಗೆ ಈಗಾಗಲೇ ನಾನು ನನ್ನ ಸಹಾಯದಿಂದ 5 ಜನಕ್ಕೆ ಗೌರವ ಡಾಕ್ಟರೇಟ್ ಸಿಕ್ಕಿದೆ. ಅವ್ರಿಗೆ ಗುರುತಿಸೋದು, ಅವ್ರು ಮಾಡಿದ ಕೆಲಸವನ್ನ ಒಂದು ಪ್ರಶಂಸೆ ಮಾಡೋದು, ಮುಖ್ಯವಾಗಿ ನನಗೆ ಆಕಾಶವಾಣಿ ಇವತ್ತಲ್ಲ ಎಂದಿನಿಂದ ಆಕಾಶವಾಣಿಯೊಳಗೆ ನಮ್ಮ ರೈತರ ಏನೋ ಒಂದು ಸಂದರ್ಶನ ಮಾಡ್ತಾರ, ಅದು ಬಹಳ ಮೆಚ್ಚುಗೆ ಪಡೀತದೆ. ನಾನು ಯಾವಾಗಲೂ ಕೃತಜ್ಞ ಆಗಿರುವುದು ಆಕಾಶವಾಣಿಗೆ. ಮತ್ತು ನನ್ನ ಒಂದು 3,000 ಮೇಲಿನ ಲೇಖನಗಳು ಪ್ರಜಾವಾಣಿಯೊಳಗ, ಸಂಯುಕ್ತ ಕನ್ನಡದೊಳಗ, ಎಲ್ಲಾ ಪತ್ರಿಕೆಯೊಳಗ ಪಬ್ಲಿಷ್ ಆಗ್ತಾ ಬರ್ತಾವ. ಪ್ರತಿ ಸೋಮವಾರ ದಿವಸ ಒಂದು ಕೃಷಿ ಸಂದರ್ಶನ ಅಂತ ಅದರೊಳಗೆ ಹಾಕಿರುವಂತದ್ದು. ಹಿಂಗ ನನ್ನ ಪತ್ರಿಕೆಗಳು, ನನ್ನ ಆಕಾಶವಾಣಿ ನನಗೆ ಸಹಾಯ ಮಾಡಿದೆ. ಈ ಕೃಷಿಕರ ಬೆಳಕನ್ನು ಎಲ್ಲರಿಗೂ ಪ್ರಸರಿಸುವಂತ ಕೆಲಸ ನನಗೆ ಮಾಡಿಕೊಟ್ಟಿದೆ. ನಾನು ಯಾವಾಗಲೂ ಅವರಿಗೆ ಚಿರಋಣಿಯಾಗಿರ್ತೇನೆ. ಬಹಳ ಸಂತೋಷ ಡಾಕ್ಟರ್ ವಿಜಯ್ ಕುಮಾರ್ ಗಿಡ್ನವರವರೇ. ಕೃಷಿ ಸಾಧಕರನ್ನ ಗುರುತಿಸುವಂತಹದ್ದು ಮತ್ತು ಇವರು ಇನ್ನೊಬ್ಬ ಕೃಷಿಕರಿಗೆ ಪ್ರೇರೇಪಣೆಯನ್ನು ನೀಡುವ ಹಾಗೆ ಅವರನ್ನು ಬಿಂಬಿಸುವಂತಹದ್ದು ಇದು ಕೂಡ ಬಹಳಷ್ಟು ಮುಖ್ಯವಾಗುತ್ತದೆ. ಈ ನಿಟ್ಟಿನಲ್ಲಿ ನಿಮ್ಮ ಪರಿಶ್ರಮ ಹಾಗೂ ಕೃಷಿ ವಿಜ್ಞಾನಿಯಾಗಿ ನಿಮ್ಮ ಒಂದು ಸಾಧನೆ ಏನು ಎನ್ನುವುದರ ಬಗ್ಗೆಯೂ ಕೂಡ ನಮ್ಮ ಕೇಳುಗರಿಗೆ ಪರಿಚಯಿಸಿದ್ರಿ. ತುಂಬಾ ಧನ್ಯವಾದಗಳು. ನಮಸ್ಕಾರ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಕೃಷಿ ಸಾಧಕರನ್ನು ಗುರುತಿಸುವಲ್ಲಿ ಕೃಷಿ ವಿಜ್ಞಾನಿಯ ಪಾತ್ರ. ಈ ಕುರಿತು ಧಾರವಾಡದ ಕೃಷಿ ವಿಶ್ವವಿದ್ಯಾನಿಲಯದಲ್ಲಿ ವಿಜ್ಞಾನಿಗಳಾಗಿರುವ ಡಾಕ್ಟರ್ ವಿಜಯ್ ಕುಮಾರ್ ಗಿಡ್ನವರ್ ಅವರೊಡನೆ ಸಂದರ್ಶನವನ್ನು ಕೇಳಿದಿರಿ. ಮಾತು ಮಕರಂದ. ಪಾಕ್ಷಿಕ ಕೌಟುಂಬಿಕ ಚರ್ಚೆ. ರೂಪಕ ಶ್ರವಣ, ಇವತ್ತು ಕಿಟ್ಟಣ್ಣನ ದೂರನ್ನ ನೋಡಿದ್ರೆ ಬರ್ತೀನಿ ಅಂತ ಹೇಳ್ದ, ಯಾಕಂದ್ರೆ ಈ ಗಣೇಶನ ಚೌತಿಯ ಒಂದು ಭರಾಟೆ ಎಲ್ಲ ಮುಗ್ದಿದೆ, ಹಾಗಾಗಿ ಈಗ ಸ್ವಲ್ಪ ಬಿಡುವಾಗಿದ್ದಾನೆ, ಬರಬಹುದೇನೋ. ಕೃಷ್ಣ ಬಂದಲ್ಲ ಕಿಟ್ಟಣ್ಣ, ಏನು ಚೌತಿ ಎಲ್ಲ ಗೌಜಿಯ? ಒಂದು 11 ದಿವಸ ಚೌತಿ ಭರಾಟೆಯಿಂದ ನಡೀತು, ತುಂಬಾ ವಿಜೃಂಭಣೆಯಿಂದ ಎಲ್ಲ ಕಡೆಗೂ. ಆದ್ರೆ ಒಂದೇ ಪ್ರಾಬ್ಲಮ್ ಅಂದ್ರೆ ಗಣೇಶನನ್ನು ತರುವಾಗ ಸ್ವಲ್ಪ ಮಳೆ ಕಾಟ ಕೊಡ್ತು, ಹೋಗುವಾಗ ಇರ್ಲಿಲ್ಲ, ಆದ್ರೆ ಮುಳಿಸುವಾಗ ಮಾತ್ರ ಇರ್ಲಿಲ್ಲ. ಅದೊಂದು ಖುಷಿ ವಿಷಯ. ಅಂದ್ರೆ ಗಣೇಶನಿಗೆ ನೀವು ಮಾಡಿದ ಪೂಜೆ ತಲುಪಿದೆ ಅಂತ ಅರ್ಥ. ಈ ಗಣೇಶನ ತರುವುದಕ್ಕಿಂತ ಅದನ್ನ ವಾಪಸ್ ವಿಸರ್ಜನೆ ತಗೊಂಡೋಗ್ತಾರಲ್ಲ, ಆ ಸಂದರ್ಭದಲ್ಲಿ ಆ ಒಂದು ಖುಷಿನೇ ಬೇರೆ, ಭಕ್ತಿಯ ಪರಾಕಾಷ್ಟ ಅಂತಲೇ ಹೇಳ್ಬೇಕು. ಈಗ 11ನೇ ದಿನ ಗಣಪತಿಯನ್ನೆಲ್ಲ ಮುಳಿಸ್ತಾರಲ್ಲ ಕಿಟಣ, ಆ 11 ದಿನಗಳವರೆಗೂ ನಮ್ಗ ಒಂದು ಸಂಭ್ರಮ ಮನೆಯಲ್ಲಿ ಹಾಗೆ ಇರ್ತದೆ, ಎಲ್ಲಿ ಹೋದ್ರು ಆ ಒಂದು ಖುಷಿ ಜೋಶ್. ಅಂದ್ರೆ ಮನೆ ಮನೆಯಲ್ಲಿ ಗಣಪತಿಯನ್ನ ಇಟ್ಟು ಪೂಜೆ ಮಾಡಿದ ಹಾಗೆ ಸಾರ್ವಜನಿಕ ಗಣಪತಿ ಅಂತ ಸಾರ್ವಜನಿಕ ಸ್ಥಳಗಳಲ್ಲಿ ಸಂಘ ಸಂಸ್ಥೆಗಳು ಇಟ್ಟಿರ್ತಾರೆ ಅಂತ ಹೇಳಿ. ಇಲ್ಲಿಯೂ ಕೂಡ ಸಾಕಷ್ಟು ಸಾಂಸ್ಕೃತಿಕ ಕಾರ್ಯಕ್ರಮಗಳು ಕೂಡ ನಡೀತವೆ, ಬರೀ ಮೆರವಣಿಗೆ ಮಾತ್ರ ಅಲ್ಲೂ ಅಲ್ಲ. ಈಗ ಕಿಟ್ಟಣ್ಣ ಗೊತ್ತಿರಬೇಕು, ಕಿಟ್ಟಣ್ಣದಲ್ಲಿ ನಾಟಕದಲ್ಲೆಲ್ಲ ಇರ್ಲಿಲ್ವ? ಖಂಡಿತವಾಗಿಯೂ. ಕೆಲವೊಂದ್ ಕಡೆಗೆ ನಾಟಕ ಮಾಡ್ತಾರೆ, ಕೆಲವು ಕಡೆ ಯಕ್ಷಗಾನ ಮಾಡ್ತಾರೆ, ಬೇರೆ ಬೇರೆ ಜನಪದ ನೃತ್ಯಗಳೆಲ್ಲ ಇರ್ತವೆ. ಆಮೇಲೆ ಒಟ್ಟಿನಲ್ಲಿ ಪ್ರತಿ ಸಾರಿ ಹೇಳಿದ ಹಾಗೆ ಈ ಪರಿಸರ ಸ್ನೇಹಿಯಾದ ಗಣೇಶ ಮೂರ್ತಿಯನ್ನ ತಯಾರು ಮಾಡಬೇಕು, ಭಕ್ತಿ ಭಾವದಿಂದ ಗಣೇಶನನ್ನ ಸ್ತುತಿಸಬೇಕು ಅಂತ. ಈ ಸಾರಿ ಅದು ಚಾಲ್ತಿಗೆ ಬಂದಿದೆ, ಅಂದ್ರೆ ಜನರಲ್ಲಿಯೂ ಕೂಡ ಒಂದು ರೀತಿಯ ಜಾಗೃತಿ ಮೂಡಿದೆ ಅಂತ ಹೇಳ್ತಾರಲ್ವ. ಜಾಸ್ತಿ ಯಾರು ಅಂದ್ರೆ ಪರಿಸರ ಮಾಲಿನ್ಯ ಮಾಡಿಲ್ಲ, ಸ್ವಲ್ಪ ಪ್ರಮಾಣದಲ್ಲಿ ಕಡಿಮೆ ಆಗಿದೆ. ಪೂರ್ತಿ ಮಾಡದಿದ್ರು ಆದಷ್ಟು ಕಂಟ್ರೋಲ್ ನಲ್ಲಿ ಮಾಡಿದ್ದಾರೆ. ಪಟಾಕ್ಷಿ ಒಂದೊಂದ್ಸಲ ಹಿಂದಂತೂ ಹೌದು, ಆ ಪಟಾಕ್ಷಿ ಸುಡೋದು ನೋಡಿದ್ರೆ ಹೌದು ಸಿಕ್ಕಾಪಟ್ಟೆ ಬೇಜಾರಾಗ್ತಿತ್ತು. ಹೌದು, ಅಷ್ಟೊಂದು ಮಾಲಿನ್ಯ, ಪರಿಸರ ಮಾಲಿನ್ಯ ಆಗ್ತಿತ್ತು. ಜೊತೆಗೆ ಮಣ್ಣಿನ ಮೂರ್ತಿಯು ಕೂಡ ಹೌದು, ಈಗ ಹೆಚ್ಚು ಅದಕ್ಕೆ ಬಣ್ಣ ಕೊಡದೆ ಹೋದ್ರೆ ಅಥವಾ ಈ ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಅಂತ ಅದನ್ನ ಈಗ ಉಪಯೋಗಿಸುವಾಗಿಲ್ಲ, ಮಣ್ಣಿನಿಂದಲೇ ಮಾಡುವಂತಹ ಮೂರ್ತಿಗಳು, ಮಣ್ಣಿನಿಂದ ಬಂದದ್ದು ಪುನಃ ಮಣ್ಣಿಗೆ ಹೋಗ್ತದೆ. ಸಹಜವಾಗಿ ನಮ್ಗೆ ಸಿಕ್ಕಿದ್ದನ್ನ ಸಹಜವಾಗಿ ಮಣ್ಣಿಗೆ ಕೊಡೋದು, ಅಂದ್ರೆ ಭಕ್ತಿ ಎನ್ನುವಂತಹದ್ದು ಮೂರ್ತಿಯಲ್ಲೇ ನಾವು ಕಾಣೋದು ಅಷ್ಟೇ. ಅಂದ್ರೆ ಮೂರ್ತಿ ಎನ್ನುವಂತಹದ್ದು ನಮ್ಮ ಏನು ಗಮನವನ್ನ ಕೇಂದ್ರೀಕರಿಸುವುದಕ್ಕೆ ಒಂದು ವಸ್ತು ಅಲ್ಲಿ ಇರಬೇಕು. ಈ ಗಾಳಿಯಲ್ಲಿ ಈಗ ಭಕ್ತಿ ತೋರಿಸಲಿಕ್ಕೆ ಆಗುದಿಲ್ಲಲ್ಲ, ಅದಕ್ಕೆ ಒಂದು ಮೂರ್ತಿ ಇರಬೇಕು, ಅದಕ್ಕೊಂದಷ್ಟು ಪೂಜೆ ಮಾಡುವಂತಹದ್ದು ಮತ್ತೆ ವಿಸರ್ಜನೆ ಮಾಡುವಂತಹದ್ದು ಇಲ್ಲ ಶಾಸ್ತ್ರೋಕ್ತವಾಗಿ ನಡೆಯುವಂತಹದ್ದು. ಆಮೇಲೆ ಈಗ ಹೆಂಗಸರು ಅಂತಲ್ಲ ಎಲ್ಲರೂ ಕೂಡ ಖುಷಿ ಪಡುವಂತ ಒಂದು ವಿಷಯ ಇದೆ, ಏನ್ ಹೇಳು? ಈಗ ಈ ಹಬ್ಬಗಳ ಸಂದರ್ಭದಲ್ಲಿ ಮುಂದೆ ನವರಾತ್ರಿ ಹಬ್ಬ ಬರ್ತದೆ, ನೆಕ್ಸ್ಟ್ ದೀಪಾವಳಿ ಹಬ್ಬ ಬರ್ತದೆ, ಈ ಹಬ್ಬಗಳ ಸಂದರ್ಭದಲ್ಲಿ ಹೊಸ ಹೊಸ ಖರೀದಿಗೆ ಜನರು ತೊಡಗ್ತಾರೆ. ಮನೆ ವಸ್ತುಗಳಾಗ್ಬಹುದು, ಬಟ್ಟೆ ಬರೆ ಆಗ್ಬಹುದು, ಏನಾದ್ರು ಟಿವಿ ಫ್ರಿಡ್ಜ್ಗಳಾಗ್ಬಹುದು, ಇಂಥ ವಸ್ತುಗಳನ್ನ ಖರೀದಿ ಮಾಡಬೇಕಿದ್ರೆ ಸ್ವಲ್ಪ ಕಡಿಮೆಗೆ ಬೆಲೆಗೆ ಸಿಕ್ಕಿದ್ರೆ ಒಳ್ಳೇದಲ್ಲ ಅಂತ ಎಲ್ಲರೂ ಯೋಚನೆ ಮಾಡುದಿಲ್ವಾ? ಹೌದು, ಅದರಲ್ಲೂ ಹೆಂಗಸರು ಅಂದ್ರೆ ಅವರಿಗೆ ಖರೀದಿ ಮಾಡುವ ವಿಚಾರ ಇರುತ್ತೆ, ಅದಕ್ಕೊಂದು ಕಾರಣ ಬೇಕಲ್ವಾ? ಹಬ್ಬ ಬಂತು, ಹಬ್ಬಕ್ಕೆ ಏನಾದ್ರು ಖರೀದಿ ಮಾಡುವ, ಹಬ್ಬ ಆಚರಣೆ ಮಾಡ್ಲಿಕ್ಕೆ ಖರೀದಿ ಬೇರೆ ಇರುತ್ತೆ, ಮತ್ತೆ ನಮಗೋಸ್ಕರ ನಾವು ಖರೀದಿ ಮಾಡೋದು ಬೇರೆ ಇರುತ್ತಲ್ಲ. ದೈನಂದಿನ ಬೇಡಿಕೆಗಳು ಅಂತ ಇರ್ತವಲ್ಲ, ಬೇಕು ಬೇಡಗಳು, ಅದನ್ನ ಪೂರೈಸುವುದಕ್ಕೂ ಕೂಡ ಖರೀದಿ ಮಾಡಲೇಬೇಕು. ಜೊತೆಗೆ ಹಬ್ಬದಲ್ಲಿ ವಿಶೇಷವಾದಂತಹ ಒಂದು ಖರೀದಿ ಇರ್ತದೆ ಅಂತ ಹೇಳಿ, ಹೀಗೆ ಖರೀದಿ ಮಾಡ್ಲಿಕ್ಕೆ ಹೋಗುವಾಗೆಲ್ಲ ಯೋಚನೆ ಮಾಡುವಂತಹದ್ದು ನಮ್ಮ ಪರ್ಸಿಗೆ ಸ್ವಲ್ಪ ಏಟು ಕೊಡ್ತದ ಅಂತ. ಆದ್ರೆ ಈ ಸಾರಿ ಹಾಗ ಆಗುದಿಲ್ಲ, ಯಾಕಂದ್ರೆ ಈ GST ಅಂತ ಇದೆಯಲ್ಲ, ತೆರಿಗೆ ಹಾಕ್ತಾರಲ್ಲ, ಈ ಹಿಂದೆ ಎಲ್ಲ ಏನಿತ್ತು 5% ಇತ್ತು, 12% ಇತ್ತು, 18% ಇತ್ತು, 28% ಇತ್ತು, ಈ 4 ಸ್ತರಗಳಲ್ಲಿ ತೆರಿಗೆಯನ್ನು ಹಾಕ್ತಾ ಇದ್ರು. ಬೇರೆ ಬೇರೆ ವಸ್ತುಗಳಿಗೆ ಬೇರೆ ಬೇರೆ ರೀತಿಯ ತೆರಿಗೆ ಬೀಳ್ತಾ ಇತ್ತು. ಹೆಚ್ಚಿನ ವಸ್ತುಗಳೆಲ್ಲ 28-18% ತೆರಿಗೆಯ ವ್ಯಾಪ್ತಿಯಲ್ಲಿ ಬರ್ತಾ ಇತ್ತು. ಈಗ ಈ GST ಸುಧಾರಣೆ ಅಂತ ಏನ್ ಮಾಡಿದಾರೋ, ಇದರಲ್ಲಿ ಹೆಚ್ಚು ಕಮ್ಮಿ 95-96% ವಸ್ತು ಮತ್ತು ಸೇವೆಗಳಿಗೆ 5% ತೆರಿಗೆ ಮಾತ್ರ ಬೀಳ್ತಾ ಇದೆ. ಮೊದಲು 12% ಬೀಳ್ತಾ ಇದ್ದಿದ್ದು ಈಗ 5% ಬಿದ್ದಿದೆ. 28% ಬೀಳ್ತಾ ಇರುವಂತಹದ್ದು 18% ಇಳಿದಿದೆ. ಜೊತೆಗೆ ಏನು ಲೈಫ್ ಸೇವಿಂಗ್ ಡ್ರಗ್ಸ್ ಅಂತ ಹೇಳ್ತೀವಲ್ಲ, ಜೀವವನ್ನು ಉಳಿಸುವಂತಹ ಔಷಧಗಳು, ಇವುಗಳಿಗೆ 0% GST ಅಂದ್ರೆ ತೆರಿಗೆಯೇ ಇಲ್ಲದೆ ಸಿಗ್ತದೆ ಅಂತ. ಅಂದ್ರೆ ಈ ಹಿಂದೆ 5% ಇದ್ದಿದ್ದನ್ನ ಈಗ ಜೀರೋ ಮಾಡಿದ್ದಾರೆ, 12 ಇದ್ದಿದ್ದನ್ನ 5 ಇಳಿಸಿದ್ದಾರೆ. ಬರೀ 2 ಸ್ಲ್ಯಾಬ್ ಮಾಡಿದ್ದಾರೆ ಅವರು, 5% 18% ಅಂದ್ರೆ 12 ಮತ್ತೆ 28 ತೆಗೆದು ಬಿಟ್ಟಿದ್ದಾರೆ. ಅಂದ್ರೆ ಗ್ರಾಹಕರಿಗೆ ಎಷ್ಟೊಂದು ಅನುಕೂಲ ನೋಡು. ಹೌದು, ಈಗ ನಾವು 1,000 ರೂಪಾಯಿ ಒಂದಷ್ಟು ಖರೀದಿ ಮಾಡಬೇಕು ಅಂದ್ರೆ ನಾವು ಅದರಲ್ಲಿ ಕಡಿಮೆಯಲ್ಲಿ ಆ ಸಾಮಾನುಗಳನ್ನ ಖರೀದಿ ಮಾಡಿ ಉಳಿದ ಒಂದು ಏನಿರುತ್ತಲ್ಲ ದುಡ್ಡು, ಅದ್ರಿಂದ ಮತ್ತೆ ಬೇರೆ ಖರೀದಿ ಮಾಡಬಹುದು, ಜಾಸ್ತಿ ವಸ್ತುಗಳನ್ನ ಖರೀದಿ ಮಾಡಬಹುದು. ಲೆಕ್ಕಾಚಾರ ಹೀಗೆ ಇರ್ತದೆ, ಕಡಿಮೆ ಬೆಲೆಗೆ ಸಿಕ್ಕಿದ್ರೆ ನನಗೂ ಇರಲಿ ನನ್ನ ಮನೆಯವರಿಗೂ ಒಂದಿರಲಿ, ಉಳಿಕೆ ಮಾಡುವ ವಿಚಾರ ಇಲ್ಲ. ಇಲ್ಲ ಅಷ್ಟು ದುಡ್ಡಲ್ಲಿ ಅದು ಜಾಸ್ತಿ ದುಡ್ಡು ಸಿಗೋದು, ಖರೀದಿ ಜಾಸ್ತಿ ವಸ್ತು ಸಿಗತ್ತಲ್ಲ ಅದು ಖುಷಿ. ಅಂದ್ರೆ ಲೆಕ್ಕಾಚಾರ ಹೇಗೆ ಅಂದ್ರೆ ವಸ್ತುಗಳ ಉತ್ಪಾದನೆ ಜಾಸ್ತಿ ಆದ ಹಾಗೆ ಅದು ಖರೀದಿ ಇದು ಮಾರಾಟ ಕೂಡ ಆಗ್ತಾ ಹೋಗ್ಬೇಕು. ಇಲ್ಲದೆ ಹೋದ್ರೆ ಸ್ಟಾಕ್ ಕ್ಲಿಯರೆನ್ಸ್ ಅಂತ ಹೇಳ್ತಾರೆ, ಈ ಹಳೆಯ ಮಾಡೆಲ್ಗಳು ಇರ್ತಾವಲ್ಲ ಅದನ್ನ ಸುಮ್ಮನೆ ಸ್ಟಾಕ್ ಇಟ್ಟರೆ ಏನು ಲಾಭ ಇಲ್ಲ, ಅದನ್ನ ಸ್ವಲ್ಪ ಕಡಿಮೆ ಬೆಲೆಗಾದ್ರೂ ಕೂಡ ಮಾರಾಟ ಮಾಡಬೇಕು. ಅದಕ್ಕಂತಲೇ ಈ ಹಬ್ಬ ಹರಿದಿನಗಳ ಸಂದರ್ಭದಲ್ಲಿ ಏನ್ ಮಾಡ್ತಾರೆ ಅಂದ್ರೆ ಒಂದು ಕೊಂಡ್ರೆ ಒಂದು ಉಚಿತ, 2,000 ರೂಪಾಯಿ ವಸ್ತು ಕೊಂಡ್ರೆ 1,000 ರೂಪಾಯಿ ವಸ್ತು ಉಚಿತ, ಹಾಗೆಲ್ಲ ಬೋರ್ಡ್ ಹಾಕ್ತಾರೆ. ಧಾರವಾಡದಲ್ಲಿ ಒಂದು ಬಂದಿದೆ, 990 ರೂಪಾಯಿಗೆ 1 kg ಬಟ್ಟೆ ಉಚಿತ. ಓಹೋ, 1 kg ಅದನ್ನು ಬಟ್ಟೆ ಹಾಕೊಳ್ಳಕ್ಕಿರೋದು 1 kg ತೂ. ಈಗ ಅದು ನಮ್ಗೆ ಹಾಕೋದಿಕ್ಕೆ ಉಪಯೋಗ ಇದೆಯಾ ನೋಡೋದಲ್ಲ, ಈಗ ಕೆಜಿ ಎಷ್ಟಿದೆ ನೋಡ್ಬೇಕಾಯ್ತಾಗಿದ್ರೆ. ಅಂದ್ರೆ ಈಗ ವಿಶೇಷವಾಗಿ ಪ್ರತಿ ದಿವಸವೂ ಕೂಡ ಮಾತ್ರೆ ಗುಳಿಗೆಯನ್ನ ನುಂಗಬೇಕಾದಂತ ಒಂದು ಪರಿಸ್ಥಿತಿ ಇರ್ತದೆ. BP ಶುಗರ್ ಇಂತ ಸಮಸ್ಯೆ ಇರುವವರಿಗೆ, ಇವರಿಗೆಲ್ಲ ಈ ಬೆಲೆ ಕಡಿಮೆ ಆಗಿದ್ರಿಂದಾಗಿ ಅವ್ರ ಖರ್ಚು ಕಡಿಮೆ ಆಗ್ತದೆ, ಉಳಿತಾಯ ಆಗ್ತದೆ ಅಲ್ವಾ? ಮತ್ತೆ ನಾವು ದಿನ ಬಳಕೆಯ ವಸ್ತುಗಳೆಲ್ಲ ಸಾಧಾರಣವಾಗಿ ಕಡಿಮೆನೆ ಆಗಿದೆ ಅಂತ ಹೇಳ್ಬಹುದು. ಹೌದು, ಇಲ್ಲಿ ಜನರು ಯಾವ ರೀತಿ ಜಾಗೃತಿ ವಹಿಸಬೇಕು ಅಂತ ಹೇಳಿ, ಹೆಚ್ಚು ಕಮ್ಮಿ ಎಲ್ಲ ವಸ್ತುವನ್ನು ಖರೀದಿ ಮಾಡುವಾಗಲೂ ಕೂಡ ಒಂದು GST ರಸೀದಿ ಇರುವುದನ್ನ ಖಾತ್ರಿಪಡಿಸ್ಕೋಬೇಕು ಅಂತ. ಯಾವುದೇ ವಸ್ತುವನ್ನ ಖರೀದಿ ಮಾಡುದು, ಅದು ಬಟ್ಟೆ ಆಗ್ಬಹುದು, TV ಆಗ್ಬಹುದು, ಫ್ರಿಡ್ಜ್ ಆಗ್ಬಹುದು, ಮೊಬೈಲ್ ಆಗ್ಬಹುದು, ಅಥವಾ ದೈನಂದಿನ ವಸ್ತುಗಳಾಗ್ಬಹುದು, GST ಬಿಲ್ ಇರುವುದನ್ನೇ ಖರೀದಿ ಮಾಡಬೇಕು. ಅವಾಗ ಸರ್ಕಾರಕ್ಕೂ ಕೂಡ GST ರೂಪದಲ್ಲಿ ದುಡ್ಡು ಬರ್ತದೆ, ಜೊತೆಗೆ ನಮಗೂ ಕೂಡ ಒಂದು ಗುಣಮಟ್ಟದ ವಸ್ತು ಸಿಕ್ಕಿದ ಹಾಗೆ ಆಗ್ತದೆ ಅಂತ. ಆಮೇಲೆ ಹೇಳ ರೂಪಕ, ಏನು ಯೋಚನೆ ಮಾಡ್ತಾ ಇದ್ದಿ? ಮೊನ್ನೆ 8 ತಾರೀಕು ಏನೋ ವಿಶೇಷ ಇತ್ತು. ಹಾ ಹೌದು ಶಮಣ್ಣ, ಈ ಅಂತಾರಾಷ್ಟ್ರೀಯ ಸಾಕ್ಷರತಾ ದಿನ ಅಂತ ಇತ್ತು September 8. ಈ ಕೃಷ್ಣ ಕಿಟ್ಟಣ್ಣನಿಗೆ ಗೊತ್ತಿರಬೇಕು, ಸಾಕ್ಷರತಾ ನಾಟಕ ಎಲ್ಲ ಮಾಡಿದಾನಲ್ಲ. ಸಾಕ್ಷರತೆ ಅಂದಾಗ ಏನಾಗ್ತದೆ, ಪ್ರತಿಯೊಬ್ಬರು ಸಾಕ್ಷರರಾಗಬೇಕು ಅನ್ನೋ ವಿಷಯ ವಿಚಾರದಿಂದ ಆ ಸಾಕ್ಷರತಾ ದಿನಾಚರಣೆಯನ್ನ ಪ್ರಾರಂಭ ಮಾಡಲಾಗಿತ್ತು. ಯಾಕಂದ್ರೆ ಅನಕ್ಷರತೆಯಿಂದಲೇ ದೇಶ ಹಿಂದೆ ಉಳಿತದೆ, ಅಕ್ಷರಜ್ಞಾನ ಜಾಸ್ತಿ ಆದಷ್ಟು ಸಾಕ್ಷರತೆ ಜಾಸ್ತಿ ಆದಷ್ಟು ದೇಶದ ಅಭಿವೃದ್ಧಿಯೂ ಅದಕ್ಕಿಂತ ಜಾಸ್ತಿ ಆಗುತ್ತೆ. ಅಂದ್ರೆ ಎಲ್ಲರೂ ಕೂಡ ಅಕ್ಷರ ಸಾಕ್ಷರರಾಗಬೇಕು ಅನ್ನೋ ಉದ್ದೇಶ ಈ ಅಂತಾರಾಷ್ಟ್ರೀಯ ಸಾಕ್ಷರತಾ ದಿನಾಚರಣೆಯನ್ನ ಆಚರಿಸಲಾಗುತ್ತೆ. ಮತ್ತೆ ಕಿಟಣ್ಣ, ಈ ಸಾಕ್ಷರತಾ ದಿನ ಅಂತಂದ್ರೆ ಬರೀ ಅಕ್ಷರ ಜ್ಞಾನದ ಜೊತೆಗೆ ಎಲ್ಲಾ ರೀತಿಯಿಂದನೂ ಸಾಕ್ಷರರಾಗಬೇಕು ಅನ್ನೋದು. ಈಗ ಶಾಮಣ್ಣ ಹೇಳಿದಾಗೆ ಜಿ ಎಸ್ ಟಿ ಬಗ್ಗೆ ಹೇಳಿದ್ರಲ್ಲ, ಈ ಜಿ ಎಸ್ ಟಿ ಬಗ್ಗೆ ನಮ್ಗೆ ನಾವು ಅದನ್ನ ಓದ್ಕೊಳ್ಳೋದೇ ಇದ್ರೆ ಅಥವಾ ನಮ್ಗೆ ಅರ್ಥ ಮಾಡ್ಕೊಳ್ಳೋದೇ ಇದ್ರೆ ನಮ್ಗೆ ಅದು ಅರ್ಥ ಆಗುದಿಲ್ಲ. ಈ ಜಿ ಎಸ್ ಟಿ ಒಳಗಡೆ ಬಂದಿರುವಂತಹ ವಸ್ತುಗಳು ಯಾವ್ದು ಅದನ್ನೆಲ್ಲ ನಾವು ಅರ್ಥ ಮಾಡ್ಕೊಂಡು ಅದನ್ನೇ ಖರೀದಿ ಮಾಡಿದ್ರೆ ಅದು ಒಂದು ಸಾಕ್ಷರತೆ ಅಲ್ವಾ? ಕಿಟ್ಟಣ್ಣ, ಈಗ ಮೊದ್ಲೆಲ್ಲ ಸಾಕ್ಷರತೆ ಅಂದ್ರೆ ಓದು ಬರೆಯುವುದಕ್ಕೆ ಬರುವಂತದ್ದು ಅಂತ ಇತ್ತು. ಅವರವರ ಹೆಸರನ್ನ ಅಥವಾ ಪತ್ರಿಕೆಗಳನ್ನ ಓದುವುದಕ್ಕೆ ಬರಬೇಕು, ಅವರ ಸಹಿ ಮಾಡುವುದಕ್ಕೆ ಬರಬೇಕು ಅಂತ. ಈಗ ಸಾಕ್ಷರತೆ ಅಂತ ಅಷ್ಟಕ್ಕೆ ಸಾಕಾಗುವುದಿಲ್ಲ. ಈಗ ಪ್ರತಿಯೊಬ್ಬರ ಕೈಯಲ್ಲಿಯೂ ಕೂಡ ಮೊಬೈಲ್ ಇದೆ, ಅಂತರ್ಜಾಲ ಇದೆ, ಸಾಕಷ್ಟು ಮಾಹಿತಿಗಳು ಕೂಡ ಅವರ ಮೊಬೈಲ್ನಲ್ಲಿ ಸಿಗ್ತಾ ಇದೆ. ಈ ಒಂದು ಹಿನ್ನೆಲೆಯಲ್ಲಿ ನೋಡಿದ್ರೆ ಈ ಸಾಕ್ಷರತೆ ಇರುವಂತಹ ಅರ್ಥವ್ಯಾಪ್ತಿ ಸಾಕಷ್ಟು ವಿಸ್ತಾರವಾಗಿದೆ ಅಂತ. ವ್ಯಾವಹಾರಿಕ ಜ್ಞಾನದಲ್ಲೂ ಕೂಡ ಸಾಕ್ಷರಾಗಿರ್ಬೇಕು. ಈಗ ಮತ್ತೆ ಎಲ್ಲಾ ಡಿಜಿಟಲ್ ಆಗಿರ್ಬಹುದು ಅಥವಾ ಕಂಪ್ಯೂಟರ್. ಈಗ ಒಂದು ಎಳನೀರ್ ಖರೀದಿ ಮಾಡಿದ್ರು ಕೂಡ ಕೈಯಿಂದ ಜೇಬಿನ ತಗೊಂಡು ಕಾಸನ್ನು ಕೊಡುವಂತ ಒಂದು ಪರಿಸ್ಥಿತಿ ಇಲ್ಲ. ಈಗ ಎಲ್ಲರೂ ಕೂಡ ಮೊಬೈಲ್ ನಲ್ಲಿ ಇಷ್ಟು 50 ರೂಪಾಯಿ 60 ರೂಪಾಯಿ ಪೇಮೆಂಟ್ ಮಾಡಿಬಿಡ್ತಾರೆ. ಹೌದು, ಈಗಿನ ಮಕ್ಕಳನ್ನ ನೋಡಿದ್ರೆ ಬಹುಶಃ ಈ ವಿಜ್ಞಾನಿಗಳು ಅಂತ ಹೇಳ್ತೀವಲ್ಲ, ದೊಡ್ಡ ದೊಡ್ಡ ವಿಜ್ಞಾನಿಗಳೇ ಆಗ್ಬೇಕಾಗಿಲ್ಲ. ಈಗಿನ ಮಕ್ಕಳೇ 12, 13, 14 ವರ್ಷದ ಮಕ್ಕಳು ಕೂಡ ಆಧುನಿಕ ತಂತ್ರಜ್ಞಾನದ ಬಗ್ಗೆಯೂ ಕೂಡ ಮಾಹಿತಿ ಇರ್ತದೆ, ಜೊತೆಗೆ ಹೊಸ ಹೊಸ ತಂತ್ರಜ್ಞಾನ ಆ್ಯಪ್ಗಳನ್ನು ಕೂಡ ಅಭಿವೃದ್ಧಿಪಡಿಸುವುದನ್ನು ನಾವು ನೋಡ್ತೀವಿ. ಅವರು ಉದ್ಯೋಗಕ್ಕೆ ಸೇರುವುದಕ್ಕಿಂತ ಪೂರ್ವಭಾವಿಯಾಗಿ ಮೊದಲೇ ಅವರು ಹೊಸ ಹೊಸ ಆ್ಯಪ್ಗಳನ್ನು ಅಭಿವೃದ್ಧಿಪಡಿಸಿದ್ದಾರೆ. ಹೌದು, ಅಂದ್ರೆ ಯಾವತ್ತೂ ಅವರು ಮೊಬೈಲ್ ಅನ್ನೇ ಜಾಸ್ತಿ ಉಪಯೋಗಿಸ್ತಾರಲ್ಲ, ಅದರ ಪ್ರತಿಯೊಂದು ಏನೇನು ಎಲ್ಲ ಅವ್ರಿಗೆ ಗೊತ್ತಿರುತ್ತೆ. ಈಗ ನಮ್ಗೆ ಗೊತ್ತಿರೋದಕ್ಕಿಂತ ಅವ್ರಿಗೆ ಮಕ್ಕಳಿಗೆ ತುಂಬಾ ಗೊತ್ತಿರ್ತದೆ. ಅದೇ ರೂಪಕ ಈಗ ಬೆಂಗಳೂರು ದೊಡ್ಡ ದೊಡ್ಡ ಸಿಟಿಗಳಿಗೆ ಹೋದಾಗ ಒಂದು ವಾಹನದ ವ್ಯವಸ್ಥೆ ಬೇಕು ಅಂತಂದ್ರೆ ಮೊದಲೆಲ್ಲ BTS ಅಥವಾ ಬಸ್ಸಿಗೆ ಬಂದಾಗ ಕೈ ತೋರಿಸಿ ಹತ್ತಾ ಇದ್ವಿಲ್ಲ. ಹೌದು, ಇಂತಹ ಪರಿಸ್ಥಿತಿಯೂ ಆಗಿಲ್ಲ. ಈಗ ಮೊಬೈಲ್ ಅಲ್ಲಿ ಇಟ್ಟುಕೊಂಡು ಬೇರೆ ಬೇರೆ ಆಪ್ಗಳು ಇರ್ತಾವಲ್ಲ, ಅದರಲ್ಲಿ ನಿಮಗೆ ಬೇಕಾದಂತಹ ಸ್ಥಳಕ್ಕೆ ಹೋಗುವುದಕ್ಕೂ ಕೂಡ ಅವಕಾಶ ಇದೆ ಅಂತ. ಆಟೋವನ್ನ ಬುಕ್ ಮಾಡಬಹುದು, ಟ್ಯಾಕ್ಸಿ ಬುಕ್ ಮಾಡಬಹುದು, ಯಾವ್ದು ಬೇಕಾದ್ರೂ ಮಾಡಬಹುದು. ಅಂತೂ ತಂತ್ರಜ್ಞಾನ ಅಭಿವೃದ್ಧಿ ಆದ ಹಾಗೆ ನಾವು ಅದಕ್ಕೆ ಬದಲಾವಣೆ ಮಾಡ್ಕೊಳ್ಬೇಕು, ಹೊಂದಾಣಿಕೆ ಮಾಡ್ಕೊಳ್ಬೇಕು. ಅದು ಸಾಕ್ಷರತೆ ಅನ್ನುವಂತಹದ್ದು. ಓದು ಬರಹ ತಿಳ್ಕೊಂಡ್ರೆ ಸಾಕಾಗುದಿಲ್ಲ ಅಂತ. ಆಮೇಲೆ 8ನೇ ತಾರೀಕು ಇನ್ನೂ ಅಷ್ಟು ಇದೆ. ಏನಂದ್ರೆ ಈ ವಿಶ್ವ ಫಿಸಿಯೋಥೆರಪಿ ಅಂತ ಇದೆಯಲ್ಲ, ಈಗ ಇತ್ತೀಚಿನ ವರ್ಷದಲ್ಲಿ ಯಾವುದೋ ಒಂದು ಆಕ್ಸಿಡೆಂಟ್ ಆದ ಸಂದರ್ಭದಲ್ಲಿ ಅಥವಾ ಗಂಭೀರವಾದಂತಹ ಒಂದು ಕಾಯಿಲೆ ಬಂದು 1 ತಿಂಗಳೋ 2 ತಿಂಗಳೋ ಹಾಸಿಗೆ ಮೇಲೆ ಇರಬೇಕಾದಂತಹ ಒಂದು ಪರಿಸ್ಥಿತಿ ಬಂದ ಮೇಲೆ ಅವರು ಮತ್ತೆ ಮೊದಲ ಸ್ಥಿತಿಗೆ ಬರಬೇಕಿದ್ರೆ ಅವರಿಗೆ ಒಂದಷ್ಟು ಸಹಾಯ ಬೇಕಾಗ್ತದೆ, ಅದನ್ನೇ ಫಿಸಿಯೋಥೆರಪಿ ಅಂತ ಹೇಳುವಂತಹದ್ದು. ಹಾಗಾಗಿ ಈ ಫಿಸಿಯೋಥೆರಪಿಸ್ಟ್ಗಳ ಒಂದು ದಿನ ಅಂತ ಇದೆ ಅಂತೆ, ಅದು 8ನೇ ತಾರೀಕು. ಇತ್ತೀಚಿನ ದಿನಗಳಲ್ಲಿ ಈ ಫಿಸಿಯೋಥೆರಪಿ ಬಗ್ಗೆ ಬಹಳ ಅಂದ್ರೆ ಬಹಳ ಅನುಕೂಲವಾಗಿದೆ ಜನರಿಗೆ. ಮತ್ತೆ ಶಾಮಣ್ಣ, ಈ ಫಿಸಿಯೋಥೆರಪಿ ಅಂತ ಹೇಳಿದ್ರಲ್ಲ, ಈಗ ನೀವು ಈಗ ಏನೋ ಒಂದು ನಮ್ಗೆ ಆರೋಗ್ಯ ಸಮಸ್ಯೆ ಆದವ ಅಥವಾ ಆಕಸ್ಮಿಕವಾಗಿ ಏನೋ ಒಂದು ಆಕ್ಸಿಡೆಂಟ್ ನಡೀತು ಅಥವಾ ಏನೋ ಒಂದು ಸುಟ್ಟು ಗಾಯ ಆಯ್ತು, ಅವಾಗ ಈ ಪ್ರಥಮ ಚಿಕಿತ್ಸೆ ಅನ್ನೋದು ಕೂಡ ಎಷ್ಟು ಮುಖ್ಯ ಆಗ್ತದಲ್ಲ, ಅದರ ಒಂದು ದಿನಾನು ಕೂಡ ಈಗ ಇದೆ ಶಾಮಣ್ಣ. 11ನೇ ತಾರೀಕು ಅಂದ್ರೆ ಇವತ್ತು, ಅಂದ್ರೆ ಇವತ್ತೇ ಈ ಒಂದು ವಿಶ್ವ ಪ್ರಥಮ ಚಿಕಿತ್ಸಾ ದಿನ ಅಂತ ಆಚರಣೆ ಮಾಡ್ತಾರೆ. ಈಗ ಕಿಟ್ಟಣ್ಣ, ಈಗ ಮನೆಯಲ್ಲಿ ಏನೋ ಒಂದು ಕೆಲಸ ಮಾಡ್ತಾ ಇರ್ತೀವಿ, ಅಡುಗೆ ಮಾಡುವ ಸಂದರ್ಭದಲ್ಲಿ ಆಗ್ಬಹುದು ಅಥವಾ ಯಾವುದೋ ಒಂದು ಇಸ್ತ್ರಿ ಹಾಕ್ತಾ ಇರಬಹುದು, ಅಂತ ಸಂದರ್ಭದಲ್ಲೆಲ್ಲ ಸಣ್ಣ ಪುಟ್ಟ ಆಕಸ್ಮಿಕಗಳು ಆಗ್ತಾ ಇರ್ತವೆ. ಕೈಗೆ ಗಾಯ ಮಾಡುವುದಾಗ್ಬಹುದು ಅಥವಾ ನಡ್ಕೊಂಡು ಹೋಗುವ ಅಂತಹ ಕಾಲಿಗೆ ಗಾಯ ಆಗ್ಬಹುದು, ಬಿದ್ದು ಗಾಯ ಆಗ್ಬಹುದು. ಇಂತಹ ಸಂದರ್ಭದಲ್ಲೆಲ್ಲ ಪ್ರಥಮ ಚಿಕಿತ್ಸೆ ಎನ್ನುವಂತಹದ್ದು ವೈದ್ಯರನ್ನ ಭೇಟಿಯಾಗುವುದಕ್ಕಿಂತ ಮೊದಲು ಮಾಡಬೇಕಾದಂತಹ ಚಿಕಿತ್ಸೆ. ಇದಕ್ಕೂ ಒಂದು ರೀತಿ ರಿವಾಜು ಅಂತ ಇರ್ತದೆ. ಯಾವ್ದಾವ್ದೋ ರೀತಿಯಲ್ಲಿ ಈ ಚಾಯದ ಪುಡಿ, ಕಾಫಿ ಪುಡಿಯನ್ನೆಲ್ಲ ಹಾಕುವಂತದ್ದಲ್ಲ, ಅದಕ್ಕೂ ಒಂದು ನಿರ್ದಿಷ್ಟವಾದಂತಹ ಒಂದು ಕ್ರಮ ಅಂತ ಇರ್ತದೆ, ಅದಕ್ಕೂ ಕೂಡ ತರಬೇತಿಯನ್ನ ಪಡ್ಕೊಳ್ಬೇಕು ಅಂತ. ಆಕಸ್ಮಿಕವಾಗಿ ಆದಾಗ ವೈದ್ಯರವರೆಗೆ ಹೋಗುವುದಕ್ಕೆ ಸಮಯಾವಕಾಶ ಇರುವುದಿಲ್ಲ, ಟೈಮ್ ಆಗುತ್ತೆ. ಆ ಸಮಯದಲ್ಲಿ ನಾವು ಪ್ರಥಮ ಚಿಕಿತ್ಸೆ ಮಾಡಿಕೊಂಡು ಜೀವವನ್ನು ಉಳಿಸ್ತೀವಿ. ಅಕಸ್ಮಾತ್ ಒಂದು ಹಾವು ಕಚ್ಚಿತಪ್ಪ, ಆ ಹಾವು ಕಚ್ಚಿದಾಗ ವೈದ್ಯರ ಹತ್ರ ಹೋಗುವಷ್ಟರಲ್ಲಿ ಆ ವಿಷ ಏರದೇ ಇರೋ ತರ ಏನ್ ಮಾಡ್ಬೇಕು? ಈಗ ಮನೆಯಲ್ಲೆಲ್ಲ ವಿದ್ಯುತ್ ಅವಘಡಗಳು ಅಥವಾ ಆಕ್ಸಿಡೆಂಟ್ ಆಗ್ತಲ್ಲ, ಅಂತ ಸಂದರ್ಭದಲ್ಲಿ ಎಷ್ಟು ಸರಿ ಏನಾಗ್ತದೆ ಅಂದ್ರೆ ಒಬ್ಬ ವ್ಯಕ್ತಿಗೆ ಶಾಕ್ ಹೊಡೀತು ಅಂತಂದ್ರೆ ಅವನನ್ನು ಇನ್ನೊಬ್ರು ಹೋಗಿ ಹಿಡ್ಕೊಳ್ಳುವಂತಹದ್ದು ಇಳಿಲಿಕ್ಕೆ ಅಂತ ಹೇಳಿ, ಆದ್ರೆ ಅವನು ಕೂಡ ಅದಕ್ಕೆ ಒಳಗಾಗ್ತಾನೆ ಅಂತ ಯೋಚನೆ ಮಾಡುವುದಿಲ್ಲ ಅಂತ. ಅಂತಹ ಸಂದರ್ಭದಲ್ಲಿ ಪ್ರಥಮ ಚಿಕಿತ್ಸೆ ಏನ್ ಮಾಡಬೇಕು ಅಂದ್ರೆ ತಕ್ಷಣ ಮೇನ್ ಸ್ವಿಚ್ ಅನ್ನು ಆಫ್ ಮಾಡಬೇಕು. ನಂತರ ಒಣಗಿದ ಮರದ ತುಂಡಾಗಬಹುದು ಇಂತಹ ವಸ್ತುಗಳಿಂದ ಆ ವ್ಯಕ್ತಿಯನ್ನ ವಿದ್ಯುತ್ ಸಂಪರ್ಕದಿಂದ ಪ್ರತ್ಯೇಕಿಸಬೇಕು ಅಂತ, ಇದು ಪ್ರಥಮ ಚಿಕಿತ್ಸೆ. ಆಮೇಲೆ ಅದೆಲ್ಲ ಸರಿ, ನಾಡಿದ್ದು 14ನೇ ತಾರೀಕು ಭಾರತ ದೇಶದಲ್ಲಿ 1949 ಹಿಂದಿಯನ್ನ ಅಧಿಕೃತವಾದಂತಹ ಒಂದು ರಾಜ್ಯ ಭಾಷೆ, ಆವಾಗ ರಾಜ್ಯ ಅಂದ್ರೆ ಅದು ರಾಷ್ಟ್ರಭಾಷೆ, ರಾಷ್ಟ್ರಭಾಷೆ ಅಂತ ಹೇಳಿ ಅನುಷ್ಠಾನ ಮಾಡಿದ್ರಂತೆ. ಅದು September 14. ಸೊ 1949 ನಂತರ ಸಾಮಾನ್ಯ ನಾವು ಉತ್ತರ ಭಾರತಕ್ಕೆ ಹೋದರೆ ಬಹುತೇಕ ಈ ಹಿಂದಿ ಪ್ರಚಾರದಲ್ಲಿದೆ. ದಕ್ಷಿಣ ಭಾರತದಲ್ಲಿ ಪ್ರಾದೇಶಿಕವಾಗಿ ಏನೇನು ಆಯಾ ರಾಜ್ಯಗಳಲ್ಲಿ ಭಾಷೆ ಇದೆಯೋ ಅದನ್ನು ಬಳಕೆ ಮಾಡ್ತಾರೆ. ಆದರೆ ಉತ್ತರ ಭಾರತದಲ್ಲಿ ಬಹುತೇಕ ಪ್ರದೇಶಗಳಲ್ಲಿ ಈ ಹಿಂದಿಯನ್ನ ರಾಜಭಾಷೆಯಾಗಿ ಬಳಕೆ ಮಾಡ್ತಾರೆ ಅಂತ. ಜಾಸ್ತಿ ಭಾಷೆ ಮಾತಾಡುವುದರಲ್ಲಿ ಹಿಂದಿ 5ನೇ ಸ್ಥಾನದಲ್ಲಿದೆ. ಕಿಟಣ, ಈ ಹಿಂದಿ ಭಾಷೆಯ ವಿಶೇಷತೆ ಏನು ಅಂದ್ರೆ, ನಾವು ಹೇಗೆ ಯೋಚನೆ ಮಾಡ್ತೀವೋ ಹಾಗೆ ಮಾತಾಡಬಹುದು. ಇಂಗ್ಲಿಷ್ ಭಾಷೆ ಹಾಗೆ ಅಲ್ಲ, ನಾವು ಯೋಚನೆ ಮಾಡೋದೇ ಒಂದು, ನಾವು ಅದು ಹೇಳುವಂತದ್ದೇ ಇನ್ನೊಂದಾಗಿರ್ತಾವ. ಈಗ ಕನ್ನಡದಲ್ಲಿ ಆದ್ರೆ 52-53 ಅಕ್ಷರಗಳಿವೆಯಲ್ಲ, ಹಾಗೆ ಹಿಂದಿಯಲ್ಲಿಯೂ ಕೂಡ ಅಕ್ಷರಗಳಿವೆ. ಹಾಗೆ ಈ ಹಿಂದಿ ಬಹಳ ಸಂಪರ್ಕ ಭಾಷೆಯಾಗಿ ಬಹಳ ಚಾಲ್ತಿಯಲ್ಲಿದೆ ಅಂತ. ಮತ್ತೆ ಕೆಲವೊಂದು ಭಾಷೆಗೆ ಅದು ಮ್ಯಾಚ್ ಆಗ್ತದೆ, ಅಂದ್ರೆ ಹಿಂದಿ ಭಾಷೆಯನ್ನ ಬರೆಯುವಂತಹ ಲಿಪಿಯು ಕೂಡ ದೇವನಾಗರಿ ಲಿಪಿ.